ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ, ಥೈರಾಯ್ಡ್ ಸಮಸ್ಯೆಗಳು ಮತ್ತು ಪರಿಹಾರ. ಈ ವಿಷಯವಾಗಿ ಡಾಕ್ಟರ್ ಕಿಶನ್ ದೇಲಂಪಾಡಿ ಅವರೊಂದಿಗೆ ಸಂದರ್ಶನ. ಡಾಕ್ಟರ್ ಕಿಶನ್ ದೇಲಂಪಾಡಿ ಅವರೇ ನಮಸ್ಕಾರ. ನಮಸ್ಕಾರ. ಅನೇಕ ಆರೋಗ್ಯ ಸಮಸ್ಯೆಗಳು ಜನರನ್ನ ಬಾಧಿಸುವುದನ್ನು ನಾವು ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಥೈರಾಯ್ಡ್ ಗ್ಲ್ಯಾಂಡ್ ಅಥವಾ ಥೈರಾಯ್ಡ್ ಗ್ರಂಥಿ ಎನ್ನುವಂತಹದ್ದು, ಇದು ಕೂಡ ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗುವುದನ್ನ ನಾವು ನೋಡ್ತೀವಿ. ಈ ಥೈರಾಯ್ಡ್ ಗ್ಲ್ಯಾಂಡ್ ಅಂದ್ರೆ ಏನು, ಅದು ಎಲ್ಲಿರ್ತದೆ, ಅದರ ಒಂದು ಕೆಲಸ ಏನು, ಹಾಗೂ ಇವುಗಳಿಗೆ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳು ಏನೇನು, ಯಾವ ರೀತಿ ಪರೀಕ್ಷೆ ಮಾಡಿಸುವಂತಹದ್ದು, ಹಾಗೂ ಯಾವ ರೀತಿ ಒಂದು ಚಿಕಿತ್ಸೆಯನ್ನ ಕೊಡಿಸಬೇಕು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಥೈರಾಯ್ಡ್ ಗ್ರಂಥಿ ಅಂದ್ರೆ ಏನು, ಅದರ ಒಂದು ಕೆಲಸ ಏನು, ಅದು ಎಲ್ಲಿ ಇರ್ತದೆ? ಆಕಾಶವಾಣಿಯ ಎಲ್ಲಾ ಕೇಳುಗರಿಗೂ ನನ್ನ ನಮಸ್ಕಾರಗಳು. ಥೈರಾಯ್ಡ್ ಗ್ರಂಥಿಯು ಒಂದು ಚಿಟ್ಟೆಯಾಕಾರದಲ್ಲಿರುವ ಎಂಡೋಕ್ರೈನ್ ಗ್ರಂಥಿಯಾಗಿರುತ್ತದೆ. ಇದು ಕುತ್ತಿಗೆಯ ಮುಂಭಾಗದಲ್ಲಿ ಇರುತ್ತದೆ. ಥೈರಾಯ್ಡ್ ಗ್ರಂಥಿಯು T3-T4 ಎನ್ನುವ ಹಾರ್ಮೋನಿನ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಈ ಹಾರ್ಮೋನಿನ ಮುಖ್ಯವಾದ ಕೆಲಸವೇನೆಂದರೆ ನಮ್ಮ ಶರೀರದ ತಾಪಮಾನವನ್ನು ಹಾಗೂ ದೇಹದ ಮೆಟಬಾಲಿಸಂ ಅನ್ನು ಮೇಂಟೈನ್ ಮಾಡುವಂಥದ್ದು. ಸೊ ಈ ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ಮೆದುಳಿನಲ್ಲಿರುವ ಪಿಟ್ಯೂಟ್ರಿ ಗ್ಲ್ಯಾಂಡ್ ಎಂಬ ಗ್ರಂಥಿಯ ಅಧೀನದಲ್ಲಿರುತ್ತದೆ. ಸೊ ಈ ಪಿಟ್ಯೂಟ್ರಿ ಗ್ಲ್ಯಾಂಡ್ ಎನ್ನುವ ಗ್ರಂಥಿಯು TSH ಎನ್ನುವ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡಿ ಅದು ಥೈರಾಯ್ಡ್ ಗ್ಲ್ಯಾಂಡಿನ ಮೇಲೆ ಕೆಲಸ ಮಾಡಿ T3-T4 ಎಂಬ ಹಾರ್ಮೋನಿನ ಪ್ರೊಡಕ್ಷನ್ಗೆ ನೆರವಾಗುತ್ತದೆ. ಸೊ ಥೈರಾಯ್ಡಿನ ಕಾಯಿಲೆಗಳು ಪ್ರಧಾನವಾಗಿ ಎರಡು ವಿಧಾನವಾಗಿರುತ್ತದೆ. ಅವು ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್. ಸರಿ, ಈಗ ಹುಟ್ಟಿದಂತಹ ಎಲ್ಲ ಒಂದು ವ್ಯಕ್ತಿಯಲ್ಲಿಯೂ ಕೂಡ ಇಂತಹ ಒಂದು ಥೈರಾಯ್ಡ್ ಗ್ಲ್ಯಾಂಡ್ ಅಥವಾ ಒಂದು ಗ್ರಂಥಿ ಎನ್ನುವಂತಹದ್ದು ಇರ್ತದೆ ಅಂತ ಹೇಳಿದ್ರಿ. ಅದರ ಕೆಲಸ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳುವಂತಹದ್ದು. ಇದಲ್ಲದೆ ಬೇರೆ ಏನಾದರೂ ಕೆಲಸ ಉಂಟಾ ಇದಕ್ಕೆ? ಹೌದು, ನಮ್ಮ ದಿನನಿತ್ಯದ ಎನರ್ಜಿಗಳಿಗೆ ಬೇಕಾಗುವಂತದ್ದು, ದೇಹದ ವೇರಿಯಸ್ ಮೆಟಬಾಲಿಸಮ್ ಜೀರ್ಣ ಶಕ್ತಿ ಇರುವಂತದ್ದು, ಮಗುವಿನ ಬೆಳವಣಿಗೆಗೆ, ನವಜಾತ ಶಿಶುವಿನ ನರಮಂಡಲಗಳ ವಿಕಾಸನಗಳಿಗೆಲ್ಲ ಥೈರಾಯ್ಡ್ ಹಾರ್ಮೋನ್ ತುಂಬಾ ಅಗತ್ಯವಾಗಿ ಅವಶ್ಯಕತೆ ಇದೆ. ಈಗ ಥೈರಾಯ್ಡ್ ಗ್ರಂಥಿಯಿಂದ ಸುರಿಯುವಂತಹ ಹಾರ್ಮೋನ್ಗಳು ಇರ್ತವಲ್ಲ, ಇದರಲ್ಲಿ ಏನಾದರೂ ಈ ವ್ಯತ್ಯಾಸಗಳು ಯಾಕಾಗಿ ಆಗ್ತವೆ, ಮತ್ತೆ ಅದರ ಒಂದು ಲಕ್ಷಣಗಳೆಲ್ಲ ಹೇಗಿರ್ತವೆ? ಸಾಮಾನ್ಯವಾಗಿ ಥೈರಾಯ್ಡ್ ಗ್ಲ್ಯಾಂಡಿಂದ ಬರುವಂತಹ ಹಾರ್ಮೋನ್ಗಳು ಕಡಿಮೆ ಆದರೆ ಇದಕ್ಕೆ ಅಂಡರ್ ಆಕ್ಟಿವ್ ಥೈರಾಯ್ಡ್ ಅಥವಾ ವೈಜ್ಞಾನಿಕ ಭಾಷೆಯಲ್ಲಿ ಹೈಪೋಥೈರಾಯ್ಡಿಸಮ್ ಅನ್ನುತ್ತೇವೆ. ಹೈಪೋಥೈರಾಯ್ಡಿಸಮ್ ಆಗೋದಿಕ್ಕೆ ಸುಮಾರು ಕಾರಣಗಳಿವೆ. ಹಿಂದಿನ ಕಾಲದಲ್ಲಿ ಅಯೋಡಿನಿನ ಪ್ರಮಾಣ ಕಡಿಮೆ ಇರುವಂತದ್ದು, ಈಗಿನ ಕಾಲದಲ್ಲಿ ಆಟೋ ಇಮ್ಯುನಿಟಿ ಅಂತ ಹೇಳ್ತೇವೆ. ಆಟೋ ಇಮ್ಯುನಿಟಿ ಅಂದ್ರೆ ನಮ್ಮ ದೇಹದ ಡಿಫೆನ್ಸ್ ಮೆಕ್ಯಾನಿಸಮ್ ಥೈರಾಯ್ಡಿನ ಮೇಲೆ ಕೆಲಸ ಮಾಡಿ ಥೈರಾಯ್ಡಿನ್ ಅನ್ನು ನಾಶ ಮಾಡುತ್ತದೆ. ಇದಲ್ಲದೇನೆ ಥೈರಾಯ್ಡ್ ಗ್ರಂಥಿಯ ಮೇಲೆ ಆಗುವಂತಹ ಇನ್ಫೆಕ್ಷನ್ಗಳು, ಸರ್ಜರಿ ಥೈರಾಯ್ಡ್ ಗ್ಲ್ಯಾಂಡಿನ್ ಅನ್ನು ತೆಗೆಯುವಂಥದ್ದು, ಅಥವಾ ಕುತ್ತಿಗೆ ಮತ್ತು ಗಂಟ್ಲಿನ ಭಾಗದಲ್ಲಿ ರೇಡಿಯೇಷನ್ ಥೆರಪಿ, ಬೇರೆ ಕಾರಣಗಳಿಗೆ ಏನಾದರೂ ಸಿಕ್ಕಿದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಕೆಲಸವನ್ನು ಕಡಿಮೆ ಮಾಡುತ್ತದೆ, ಅದರಿಂದಾಗಿ ಹೈಪೋಥೈರಾಯ್ಡಿಸಮ್ ಆಗುವ ಸಂಭವ ಇದೆ. ಈ ಗಾಯಿಟರ್ ಅಂತ ಹೇಳ್ತೀವಲ್ಲ, ಹೌದು, ಇದಕ್ಕೂ ಥೈರಾಯ್ಡ್ಗೂ ಏನಾದ್ರು ಸಂಬಂಧ ಉಂಟಾ? ಹೌದು, ಗಾಯಿಟರ್ ಅಥವಾ ಗಳಗಂಡ, ಎಸ್, ಗಾಯಿಟರ್ ಅಂದ್ರೆ ಥೈರಾಯ್ಡ್ ಗ್ರಂಥಿಯು ದೊಡ್ಡದಾಗುವುದು. ಯೂಶ್ವಲಿ ಒಂದು ಈಗ 20-30 ವರ್ಷಗಳ ಹಿಂದಿನ ಸಮಯದಲ್ಲಿ ಈ ಗಾಯಿಟರ್ ಎನ್ನುವಂಥದ್ದು ತುಂಬಾ ಸಾಮಾನ್ಯವಾಗಿ ಕಾಣಿಸಿಕೊಳ್ತಾ ಇತ್ತು. ಮೇನ್ ಆಗಿ ಗಾಯಿಟರ್ ಬರುವುದಕ್ಕೆ ಕಾರಣ ಅಯೋಡಿನ್ ಎಂಬ ಮಿನರಲ್ ಕಡಿಮೆ ಆಗಿರುವುದು. ಸೊ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ರಕ್ತದಲ್ಲಿರುವ ಅಯೋಡಿನ್ ಅನ್ನು ಹೀರಿಕೊಂಡು ಥೈರಾಯ್ಡ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಈಗಿನ ಉಪ್ಪುಗಳಿಗೆ ಅಯೋಡಿನೈಸ್ಡ್ ಆಗಿರೋದ್ರಿಂದ ಆಲ್ಮೋಸ್ಟ್ ಈ ಅಯೋಡಿನ್ ಡೆಫಿಷಿಯನ್ಸಿ ಎನ್ನುವ ಕಾಯಿಲೆ ಈಗ ಕಡಿಮೆಯಾಗಿ ಗಾಯಿಟರಿನ ಪ್ರಿವೆಲೆನ್ಸ್ ಕೂಡ ಹಾಗೆ ಕಡಿಮೆ ಆಗಿದೆ. ಸೊ ಈಗಿನ ಕಾಲದಲ್ಲಿ ಸ್ವಲ್ಪ ಗಾಯಿಟರ್ನ ಪ್ರಮಾಣವು ತುಂಬಾ ಕಡಿಮೆ ಆಗಿದೆ, ಯಾಕಂದ್ರೆ ಅಯೋಡಿನೈಸ್ಡ್ ಯುಕ್ತ ಉಪ್ಪು ಬಂದಿರುವ ಕಾರಣ. ಈಗಲೂ ಕೂಡ ಬೇಗ ಬಯಲುಸೀಮೆಯಲ್ಲಿ ಅಥವಾ ಬೇರೆ ಊರುಗಳಲ್ಲಿ ಇಂತಹ ಒಂದು ಸಮಸ್ಯೆ ಇದೆಯಾ, ಗಾಯಿಟರ್ನ ಸಮಸ್ಯೆ? ಹೌದು, ಈಗಲೂ ಕೂಡ ಕೆಲವು ಹಿಮಾಲಯನ್ ಬೆಲ್ಟ್ ಅಂತ ಏನ್ ಹೇಳ್ತೇವೆ ಅಲ್ಲಿ ಗಾಯಿಟರ್ನ ಸಮಸ್ಯೆ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ಕೊಳ್ತಾ ಇದೆ. ಅಕಸ್ಮಾತ್ ಇಂತಹ ಒಂದು ಸಮಸ್ಯೆ ಬಂದ್ರೆ ಅದಕ್ಕೆ ಪರಿಹಾರ ಹೇಗೆ? ಇಂಥ ಸಮಸ್ಯೆ ಬಂದ್ರೆ ನಮ್ಮ ಮೊದಲಾಗಿ ನಾವು ಈ ದೊಡ್ಡದಾಗಿರುವ ಥೈರಾಯ್ಡ್ ಗ್ರಂಥಿಯಿಂದ ಜಾಸ್ತಿ ಹಾರ್ಮೋನ್ ಉತ್ಪತ್ತಿ ಆಗ್ತಾ ಇದೆ ಇಲ್ವಾ ಅಂತ ನೋಡೋದಿಕ್ಕೆ ಒಂದು ರಕ್ತ ಪರೀಕ್ಷೆ ಮಾಡ್ತೇವೆ. ಎರಡನೇದು, ಈ ದೊಡ್ಡದಾಗಿರುವ ಗ್ರಂಥಿಯು ಕ್ಯಾನ್ಸರ್ ಕಾರಕ ಹೌದು ಅಲ್ವಾ ಅಂತ ನೋಡೋದಿಕ್ಕೆ ಒಂದು ನೀಡಲ್ ಪರೀಕ್ಷೆ, ಒಂದು ಸಣ್ಣ ಸೂಜಿಯನ್ನು ಥೈರಾಯ್ಡ್ ಗ್ರಂಥಿ ಒಳಗಡೆ ಹಾಕಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೇವೆ, ಏನಾದ್ರೂ ಫೈನ್ ನೀಡಲ್ ಆಸ್ಪಿರೇಷನ್ ಅಂತ ಹೇಳ್ತೇವೆ, FNAC ಅಂತ. ಇದನ್ನ ನಾವು ನೋಡಿ ಇದು ಕ್ಯಾನ್ಸರ್ ಕಾರಕ ಹೌದು ಅಲ್ಲವೋ ಅಂತ ನಿರ್ಧರಿಸಿ ಮುಂದಕ್ಕೆ ಅದಕ್ಕೆ ಸರ್ಜರಿ ಬೇಕಾಗುತ್ತೋ ಇಲ್ವೋ ಅಂತ ಡಿಸೈಡ್ ಮಾಡ್ತೇವೆ. ಸರಿ, ಈಗ ಈ ಗಾಯಿಟರ್ ಅಲ್ಲದೆ ಬೇರೆ ಏನೇನು ಆರೋಗ್ಯ ಸಮಸ್ಯೆಗಳು ಬರ್ತವೆ ಈ ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ? ಹೌದು, ಹೈಪೋಥೈರಾಯ್ಡಿಸಮ್ ಬಂದ ಮೇಲೆ ಕಾಮನ್ ಆಗಿ ಶರೀರದ ತೂಕದಲ್ಲಿ ಜಾಸ್ತಿ ಆಗುವಂತದ್ದು, ಅರೌಂಡ್ 3-5 kg, ಅದಲ್ಲದೆ ಒಣಚರ್ಮ, ಕೂದಲು ಉದುರುವಿಕೆ, ಮುಟ್ಟಿನಲ್ಲಿ ಆಗುವಂತಹ ಏರುಪೇರುಗಳು, ಸಣ್ಣ ಮಕ್ಕಳಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತವಾಗುವುದು, ಮಲಬದ್ಧತೆ, ಇವೆಲ್ಲ ಸಾಮಾನ್ಯವಾಗಿ ಹೈಪೋಥೈರಾಯ್ಡಿಸಮ್ ಅಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳು. ಅಂದ್ರೆ ಈಗ ಇಂಥ ವಯೋಮಾನದಲ್ಲಿ ಇದು ಬರುವಂತಹದ್ದು ಅಂತ ಏನಾದರೂ ನಿರ್ದಿಷ್ಟವಾಗಿ ಇದೆಯಾ? ಅದೇ, ಹೈಪೋಥೈರಾಯ್ಡಿಸಮ್ನ ಕಾರಣಗಳಿಂದ ಆಯಾಯ ವಯೋಮಾನದಲ್ಲಿ ಕಾಣಿಸಿಕೊಳ್ಳಬಹುದು. ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂದ್ರೆ ನವಜಾತ ಶಿಶುಗಳಲ್ಲಿ ಥೈರಾಯ್ಡ್ ಗ್ರಂಥಿ ಬೆಳವಣಿಗೆ ಆಗದೇ ಇರುವಂತದ್ದು, ಮೇನ್ಲಿ ಜೆನೆಟಿಕ್ ಕಾರಣಗಳಿಂದ. ಸೊ ಇಂಥ ಶಿಶುಗಳಲ್ಲಿ ಹುಟ್ಟಿದ ಒಂದು ತಿಂಗಳಲ್ಲೇ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಶಿಶು ಮೈ ತುಂಬ ನೀರು ತುಂಬಿಕೊಳ್ಳೋದು, ಬೆಳವಣಿಗೆ ಆಗದೇ ಇರುವಂತದ್ದು, ಜಾಂಡಿಸಿನ ಪ್ರಮಾಣ ಹೆಚ್ಚಾಗಿರುವಂತದ್ದು, ಇವೆಲ್ಲ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ನ ಲಕ್ಷಣಗಳು. ಇದಲ್ಲದೆ ಸಾಮಾನ್ಯವಾಗಿ ಥೈರಾಯ್ಡ್ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುತ್ತದೆ, ಮೇನ್ಲಿ ಆಟೋ ಇಮ್ಯುನಿಟಿ ಎನ್ನುವ ಕಾರಣಗಳಿಂದ. ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂತಹದ್ದು. ರೋಗ ನಿರೋಧಕ ಶಕ್ತಿ ನಮ್ಮದೇ ಸೆಲ್ಸಿನ ಮೇಲೆ ದಾಳಿ ಮಾಡಿ ಹೈಪೋಥೈರಾಯ್ಡಿಸಮ್ ಅನ್ನು ಕಾಸ್ ಮಾಡುತ್ತದೆ. ಸೊ ಯೂಶಲಿ 30-50 ವಯಸ್ಸಿನಲ್ಲಿ ಕಾಮನ್ ಆಗಿ ಕಾಣಿಸಿಕೊಳ್ಳುವಂತದ್ದು ಹೈಪೋಥೈರಾಯ್ಡಿಸಮ್. ಅಂದ್ರೆ ಈಗ ಈ ಮೆನೋಪಾಸ್ ಅಂತ ಹೇಳ್ತಿವಲ್ಲ, ಋತು ಬಂದ ಅಂತ ಸಂದರ್ಭದಲ್ಲಿ ಏನಾದ್ರೂ ಇದು ಜಾಸ್ತಿ ಆಗ್ತದೆ ಥೈರಾಯ್ಡ್ ಸಮಸ್ಯೆಗಳು? ಇಲ್ಲ, ಮೆನೋಪಾಸಿಗೂ ಮತ್ತು ಥೈರಾಯ್ಡಿನ ಕಾಯಿಲೆಗೂ ಒಂದಕ್ಕೊಂದೇನು ಸಮಸ್ಯೆ ಏನಿಲ್ಲ. ಆ ಟೈಮಲ್ಲಿ ಹೊಸದಾಗಿ ಥೈರಾಯ್ಡ್ ಬರುವಂತದ್ದು ಕಾಣಿಸಿಕೊಳ್ಳುವುದಿಲ್ಲ. ಆಮೇಲೆ ಈಗ ಥೈರಾಯ್ಡ್ ಸಮಸ್ಯೆ ಇರುವರಲ್ಲಿ ಬೇರೆ ಏನೇನು ಸಮಸ್ಯೆಗಳೆಲ್ಲ ಕಂಡು ಬರ್ತವೆ ಅಂತ ಹೇಳಿ, ಈಗ ಎಷ್ಟೋ ಜನ ಹೇಳುವುದಿದೆ ಥೈರಾಯ್ಡ್ ಸಮಸ್ಯೆ ಇದ್ದದ್ರಿಂದಾಗಿ ತೂಕ ಜಾಸ್ತಿ ಆಗ್ತದೆ, ಅದರಿಂದ ಕನ್ಸೀವ್ ಆಗುವಂತಹದ್ದು ಕೂಡ ಸಮಸ್ಯೆ ಆಗ್ತದೆ ಅಂತ ಹೇಳಿ, ಇಂಥ ಪೂರಕವಾದಂತ ಒಂದು ಸಮಸ್ಯೆಗಳು ಕೂಡ ಬರಬಹುದಾ? ಹೌದು, ಥೈರಾಯ್ಡ್ ಸಮಸ್ಯೆಯಿಂದ ಅವಾಗ ಹೇಳಿದ ಲಕ್ಷಣಗಳಲ್ಲದೇನೆ ಬಂಜೆತನ ಬರೋದು, ಅವಾಗವಾಗ ಗರ್ಭ ನಿಲ್ಲದೆ ಇರುವಂತದ್ದು, ಮುಟ್ಟಿನಲ್ಲಿ ಆಗುವಂತ ಏರುಪೇರುಗಳು, ಮೂಳೆಗಳ ಸವೆತ ಆಗುವಂತದ್ದು, ಹಾಗೂ ದೇಹದಲ್ಲಿರುವ ಧಾತುವಿನ ಪ್ರಮಾಣ, ಕೊಲೆಸ್ಟ್ರಾಲಿನ ಪ್ರಮಾಣ ಜಾಸ್ತಿ ಇರುವಂತದ್ದು, ಇವನ್ ಮಾನಸಿಕವಾದ ಲಕ್ಷಣಗಳು, ಖಿನ್ನತೆ, ಇವು ಹೈಪೋಥೈರಾಯ್ಡಿಸಮ್ನ ಒಂದು ಲಕ್ಷಣಗಳು. ಈ ಮಹಿಳೆಯರಲ್ಲಿ ಇಂಥ ಒಂದು ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಇರುವುದಕ್ಕೆ ಏನ್ ಕಾರಣ ಇರಬಹುದು? ಯೂಶಲಿ ಆಟೋ ಇಮ್ಯೂನ್ ಫಿನಾಮಿನನ್ ಅಂತ ಅವಾಗ ಏನ್ ಹೇಳಿದ್ದೇನೆ, ರೋಗ ನಿರೋಧಕ ನಮ್ಮದೇ ಸೆಲ್ಸಿನ ಮೇಲೆ ದಾಳಿ ಮಾಡುವಂತದ್ದು ಹೆಚ್ಚಾಗಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದು ಯಾಕೆ ಮಹಿಳೆಯರಲ್ಲಿ ಅಂತ ಇನ್ನು ಏನು ಕಾರಣ ಗೊತ್ತಿಲ್ಲ, ಇದರಲ್ಲಿ ಕಾರಣ ಗೊತ್ತಿಲ್ಲ, ನಿರ್ದಿಷ್ಟವಾದ ಕಾರಣ. ಈಗ ಆರೋಗ್ಯವಂತ ವ್ಯಕ್ತಿಯಲ್ಲಿ ಸಡನ್ ಆಗಿ ಅಥವಾ ತಕ್ಷಣವೇ ಇಂಥ ಒಂದು ಚಿಹ್ನೆಗಳು ಕಾಣಿಸಿಕೊಳ್ತವೋ ಅಥವಾ ಒಂದು ಹಂತ ಹಂತವಾಗಿ ಬರುವಂತಹದ್ದು ಇದು? ಇವೆಲ್ಲ ಯೂಶಲಿ ಹಂತ ಹಂತವಾಗಿ ಬರುವಂತದ್ದು, ತಕ್ಷಣನೇ ಯಾವುದೇ ಸಿಂಪ್ಟಮ್ಸ್ಗಳು ಕಾಣಿಸಿಕೊಳ್ಳುವುದಿಲ್ಲ. ಇವಾಗ ನಿಧಾನವಾಗಿ ತೂಕ ಜಾಸ್ತಿ ಆಗುವಂತದ್ದು, ಅತಿಯಾಗಿ ಸುಸ್ತು ಕಾಣಿಸಿಕೊಳ್ಳುವಂತದ್ದು, ಆಲಸ್ಯತನ ಇರುವಂತದ್ದು, ಕೂದಲು ಉದುರುವಂತದ್ದು, ಮಕ್ಕಳಲ್ಲಿ ಓದುವಿನ ಬುದ್ಧಿವಂತಿಕೆ ಪ್ರಮಾಣ ಕಡಿಮೆ ಆಗುವಂತದ್ದು, ಕಾನ್ಸಂಟ್ರೇಷನ್ ಪವರ್ ಕಡಿಮೆ ಆಗುವಂತದ್ದು, ಮತ್ತೆ ಬಂಜೆತನ ಇರುವವರಲ್ಲಿ, ಮುಟ್ಟಿನಲ್ಲಿ ಏರುಪೇರುಗಳು, ಗರ್ಭ ನಿಲ್ಲದೆ ಇರುವಂತವರು, ಖಿನ್ನತೆ ಇರುವ ರೋಗಿಗಳು, ಇವರೆಲ್ಲ ಒಂದ್ಸಲ ಥೈರಾಯ್ಡಿನ ಪರೀಕ್ಷೆಯನ್ನು ಮಾಡಿಸಿಕೊಳ್ಳೋದು ಒಳ್ಳೇದು. ಈಗ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟ ಹಾಗೆ ಯಾವ ಯಾವ ಪರೀಕ್ಷೆಗಳೆಲ್ಲ ಇರ್ತವೆ ಮತ್ತು ಆ ಪರೀಕ್ಷೆಯ ಮೂಲಕ ಏನೇನು ನೀವು ಖಾತ್ರಿಪಡಿಸಿಕೊಳ್ತೀವಿ? ಪರೀಕ್ಷೆಗಳಲ್ಲಿ 3 ವಿಧವಾದ ಪರೀಕ್ಷೆಗಳಿವೆ. ಒಂದು ರಕ್ತ ಪರೀಕ್ಷೆ. ರಕ್ತ ಪರೀಕ್ಷೆಯಲ್ಲಿ ನಾವು ಥೈರಾಯ್ಡಿನ ಹಾರ್ಮೋನಿನ ಪ್ರಮಾಣವನ್ನು ನೋಡುತ್ತೇವೆ, ಮೇನ್ಲಿ T3, T4 ಹಾಗೂ TSH ಎನ್ನುವ ರಕ್ತ ಪರೀಕ್ಷೆ ಮಾಡುತ್ತೇವೆ. TSH ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, T3 ಮತ್ತು T4. ಈ ರಕ್ತ ಪರೀಕ್ಷೆಯ ರಿಪೋರ್ಟ್ಗಳಲ್ಲಿ ಏನಾದರೂ ಏರುಪೇರಿದ್ರೆ ಈ ರಿಪೋರ್ಟಿನ ಇಂಟರ್ಪ್ರಿಟೇಷನ್ ಇಂದ ಇದು ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡುತ್ತೇವೆ. ಇದಲ್ಲದೇನೆ ರಕ್ತ ಪರೀಕ್ಷೆ ಅಲ್ಲದೇನೆ ಮತ್ತೆ ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ. ಅಲ್ಟ್ರಾಸೌಂಡ್ ಅಂದ್ರೆ ಸ್ಕ್ಯಾನ್ ಮಾಡುವಂತದ್ದು, ಕುತ್ತಿಗೆಯ ಮುಂಭಾಗದಲ್ಲಿ ಥೈರಾಯ್ಡಿನಲ್ಲಿ ಏನಾದ್ರೂ ಸೈಜ್ನಲ್ಲಿ ಏನಾದ್ರೂ ದೊಡ್ಡದಾಗಿದೆಯಾ ಅಥವಾ ಏನಾದ್ರೂ ಗಂಟುಗಳು ಕಾಣಿಸಿಕೊಂಡಿದೆಯಾ ಅಂತ. 3 ತರದ ಪರೀಕ್ಷೆ, ಈ ಗಂಟುಗಳೇನಾದ್ರೂ ಇದ್ದರೆ ನೀಡಲ್ ಟೆಸ್ಟ್ ಮಾಡುವಂತದ್ದು ಅಥವಾ FNAC ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ, ಒಂದ್ ಸಣ್ಣ ನೀಡಲ್ ಹಾಕಿ ಅದರಿಂದ ಸೆಲ್ಸ್ ಅನ್ನ ತೆಗೆದು ಮೈಕ್ರೋಸ್ಕೋಪ್ ಅಲ್ಲಿ ನೋಡುವಂತದ್ದು. ಸೊ ಮೇನ್ ಆಗಿ ರಕ್ತ ಪರೀಕ್ಷೆ, ಅಲ್ಟ್ರಾಸೌಂಡ್ ಹಾಗೂ ಈ ನೀಡಲ್ ಪರೀಕ್ಷೆ, ಒಂದು ನಿರ್ದಿಷ್ಟವಾಗಿ ಒಂದೊಂದು ಪೇಷಂಟ್ಗೆ ತಕ್ಕ ಹಾಗೆ ಬೇಕಾಗುವಂತ ಟೆಸ್ಟ್ಗಳನ್ನು ನಾವು ಮಾಡಿಸುತ್ತೇವೆ. ಯಾವ ವ್ಯಕ್ತಿ ಇಂಥ ಒಂದು ಪರೀಕ್ಷೆಗೆ ಒಳಪಡಿಸಬೇಕು ಅಥವಾ ಒಳಪಡಬೇಕು ಅಂತ? ಯಾರಲ್ಲಿ ತೂಕ ನಿಧಾನವಾಗಿ ಜಾಸ್ತಿ ಆಗ್ತಾ ಇದೆ, ತೂಕ ಹೆಚ್ಚಾಗುವಂತದ್ದು ಬೇರೆ ಕಾರಣಕ್ಕೂ ಇರಬಹುದು, ಬೇರೆ ಕಾರಣಕ್ಕೂ ಇರುವಂತದ್ದು, ಬಟ್ ಅವರು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ ಅಥವಾ ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನು ಫಾಲೋ ಮಾಡ್ತಾ ಇದ್ದು ಕೂಡ ತೂಕ ಜಾಸ್ತಿ ಆಗುವಂತದ್ದು, ತುಂಬಾ ಆಲಸ್ಯತನ ಇರುವಂತದ್ದು, ಕೂದಲುಗಳು ಉದುರುವಂತವರು, ಇಂಥ ಲಕ್ಷಣಗಳು ಇರುವವರೆಲ್ಲ ಒಂದ್ಸಲ ಎಂಡೋಕ್ರೈನಾಲಜಿಸ್ಟ್ ನ ಭೇಟಿಯಾಗಿ ಅಥವಾ ಯಾವುದೇ ಫಿಸಿಷಿಯನ್ ನ ಭೇಟಿಯಾಗಿ ಥೈರಾಯ್ಡ್ಗೆ ಪರೀಕ್ಷೆ ಮಾಡುವುದು ಒಳ್ಳೇದು. ಇನ್ನೊಂದು ಕುತ್ತಿಗೆ ಮುಂಭಾಗ ದಪ್ಪ ಆಗುವುದು ಅಥವಾ ಏನಾದರೂ ಗಂಟುಗಳು ಕಾಣಿಸಿಕೊಳ್ಳುವುದು, ಈ ಲಕ್ಷಣಗಳು ಇರುವವರು ಕೂಡ ಡಾಕ್ಟರ್ ಅನ್ನು ಭೇಟಿಯಾಗಿ ಥೈರಾಯ್ಡ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಮಾಡಿಸಿಕೊಳ್ಳೋದು ಒಂದು ಉತ್ತಮ. ಅಂದ್ರೆ ಎಷ್ಟು ನಿಧಾನಗತಿಯಲ್ಲಿ ಈ ಲಕ್ಷಣಗಳು ಹೆಚ್ಚತ್ತಾ ಹೋಗ್ತವೆ ಅಂತ? ಯೂಶುವಲಿ 3-6 ತಿಂಗಳು ಆದ್ರೂ ಬೇಕೇ ಬೇಕು. ಶುರು ಆದ್ಮೇಲೆ ಫುಲ್ ಲಕ್ಷಣಗಳು ಕಾಣಿಸಿಕೊಳ್ಳುವುದಕ್ಕೆ ಕನಿಷ್ಠ ಪಕ್ಷ 3-6 ತಿಂಗಳಾದ್ರೂ ಬೇಕೇ ಬೇಕಾಗ್ತದೆ. ಬಟ್ ಕೆಲವು ಕೇಸಲ್ಲಿ ಇವನ್ ಅಪ್ ಟು 1 ವರ್ಷ ಆದ್ರೂ ಇದ್ದೇ ಇರುತ್ತದೆ, ಗೊತ್ತೇ ಆಗೋದಿಲ್ಲ, ಈ ಕಾಯಿಲೆ ಡಯಾಗ್ನೋಸೇ ಆಗಿರೋದಿಲ್ಲ. ಆಮೇಲೆ ಈಗ ಎಂಡೋಕ್ರೈನಾಲಜಿಸ್ಟ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ವಿಶೇಷ ಜನರು, ಅವರ ಒಂದು ವಿಶೇಷ ಕೆಲಸಗಳು ಏನೇನು, ಅವರು ಸ್ಪೆಷಲೈಸೇಷನ್ ಯಾವುದರಲ್ಲಿ ಮಾಡಿರ್ತಾರೆ, ಹೇಗೆ? ಎಂಡೋಕ್ರೈನಾಲಜಿಸ್ಟ್ ಅಂದ್ರೆ ಎಂಡೋಕ್ರೈನಾಲಜಿಯ ಬಗ್ಗೆ ವಿಶೇಷ ಪರಿಣಿತಿ ಹೊಂದಿರುವವರು. ಎಂಡೋಕ್ರೈನಾಲಜಿ ಅಂದ್ರೆ ಗ್ರಂಥಿಗಳ ಬಗ್ಗೆ ವಿಶೇಷವಾಗಿ ಪರಿಣಿತಿಯನ್ನು ಪಡೆದಿರುವವರು. ನಮ್ಮ ದೇಹದಲ್ಲಿ ಸುಮಾರಾಗಿ 6-7 ಗ್ರಂಥಿಗಳಿವೆ. ಮೆದುಳಿನಲ್ಲಿ 2 ಕಣ್ಣಿನ ಹಿಂಭಾಗದಲ್ಲಿ ಪಿಟ್ಯೂಟ್ರಿ ಎನ್ನುವ ಒಂದು ಗ್ರಂಥಿ ಇದೆ. ಆಮೇಲೆ ಕುತ್ತಿಗೆಯ ಮುಂಭಾಗದಲ್ಲಿ ಥೈರಾಯ್ಡ್ ಗ್ರಂಥಿ ಇದೆ. ಥೈರಾಯ್ಡ್ ಗ್ರಂಥಿಯ ಅಕ್ಕಪಕ್ಕದಲ್ಲೇ ಪ್ಯಾರಾ ಥೈರಾಯ್ಡ್ ಎನ್ನುವ ಗ್ರಂಥಿ ಇದೆ. ಹೊಟ್ಟೆಯ ಹಿಂಭಾಗದಲ್ಲಿ ಪ್ಯಾಂಕ್ರಿಯಾಸ್ ಎನ್ನುವ ಗ್ರಂಥಿ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ಯಾಂಕ್ರಿಯಾಸ್ ಮಧುಮೇಹಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಸುಲಿನ್ ಪ್ರೊಡಕ್ಷನ್ಗೆ ಬೇಕಾಗುವಂತಹ ಒಂದು ಇಂಪಾರ್ಟೆಂಟ್ ಗ್ರಂಥಿ. 2 ಕಿಡ್ನಿಯ ಮೇಲ್ಭಾಗದಲ್ಲಿ ಅಡ್ರಿನಲ್ ಎನ್ನುವ ಗ್ರಂಥಿ ಇದೆ. ಇದು ನಮ್ಮ ಶರೀರದ ಉಪ್ಪಿನಾಂಶ, ಶುಗರ್ನಾಂಶ ಹಾಗೂ ಸೆಕ್ಸ್ ಸ್ಟೀರಾಯ್ಡ್ಸ್ ಎನ್ನುವ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವಂತಹ ಗ್ರಂಥಿ ಆಗಿರುತ್ತದೆ. ಇದಲ್ಲದೇನೆ ಇವನ್ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಗ್ರಂಥಿಗಳು ನಮ್ಮ ಶರೀರದಲ್ಲಿದೆ. ಹಾಗೇನೆ ಹೆಂಗಸರಲ್ಲಿ 2 ಅಂಡಾಶಯಗಳಿವೆ ಹಾಗೂ ಗಂಡಸರಲ್ಲಿ ಟೆಸ್ಟಿಕಲ್ಸ್ ಇವೆ. ಸೊ ಇವೆಲ್ಲ ವೇರಿಯಸ್ ಎಂಡೋಕ್ರೈನ್ ಗ್ರಂಥಿಗಳು ನಮ್ಮ ದೇಹದಲ್ಲಿ ಇರುವಂತದ್ದು. ಸೊ ಈ ಗ್ರಂಥಿಗಳಲ್ಲಿ ಏನಾದರೂ ಏರುಪೇರಾದ್ರೆ ಹಾರ್ಮೋನಿನ ಸಮಸ್ಯೆ ಉಂಟಾಗಿ ಎಂಡೋಕ್ರೈನಾಲಜಿಸ್ಟ್ ಮೇನ್ ಆಗಿ ಇದನ್ನ ಪರೀಕ್ಷೆ ಮಾಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಎಂಡೋಕ್ರೈನಾಲಜಿ ಅಥವಾ ನಿರ್ನಾಳ ಗ್ರಂಥಿ ವಿಭಾಗದಲ್ಲಿ ಬೇರೆ ಬೇರೆ ಕಾಯಿಲೆಗಳಿರುತ್ತದೆ, ಮುಖ್ಯವಾಗಿ ಮಧುಮೇಹ. ಮಧುಮೇಹದಲ್ಲಿ ಪ್ರಧಾನವಾಗಿ 3 ವಿಧಗಳಿದೆ. 1 ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂತಹ ಮಧುಮೇಹ. ಟೈಪ್ 2 ಡಯಾಬಿಟಿಸ್ ಮೆಲಿಟಸ್ ವಯಸ್ಕರಲ್ಲಿ ಮತ್ತು ಹಿರಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಅತಿಯಾದ ಸಕ್ಕರೆ ಪ್ರಮಾಣ ಮಧುಮೇಹ. 3ನೆಯದು ಗರ್ಭಿಣಿಯರಲ್ಲಿ ಕಾಣಿಸಿಕೊಳ್ಳುವಂಥದ್ದು ಅಥವಾ ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್. ಮಧುಮೇಹ ಅಲ್ಲದೇನೆ ಥೈರಾಯ್ಡಿನ ಸಮಸ್ಯೆಗಳು, ಹಾಗೆಯೇ ದೇಹದ ಬೊಜ್ಜುತನ, ಇದು ಮಕ್ಕಳಲ್ಲೂ ಹಾಗೂ ವಯಸ್ಕರಲ್ಲೂ ಕಾಣಿಸಿಕೊಳ್ಳಬಹುದು. ಇವನ್ ಮಕ್ಕಳಲ್ಲಾಗುವ ಬೆಳವಣಿಗೆ ಹಾಗೂ ವಿಕಸನದ ಸಮಸ್ಯೆಗಳು, ಮೂಳೆಗಳ ದುರ್ಬಲತೆ ಅಥವಾ ಆಸ್ಟಿಯೋಪೊರೋಸಿಸ್, ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳು PCOD, ಅವರಲ್ಲಾಗುವ ಮುಟ್ಟಿನ ಏರುಪೇರುಗಳು ಹಾಗೂ ಮುಖದಲ್ಲಿ ಕಾಣಿಸಿಕೊಳ್ಳುವ ಅತಿಯಾದ ಕೂದಲುಗಳು, ಇವೆಲ್ಲ PCOD ಲಕ್ಷಣಗಳು. ವಿಳಂಬಿತ ಪ್ರೌಢಾವಸ್ಥೆ ಅಥವಾ ಬೇಗವಾಗಿ ಬರುವಂತಹ ಪ್ರೌಢಾವಸ್ಥೆ ಹಾಗೂ ಕ್ಯಾಲ್ಸಿಯಂಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ನಾವು ಎಂಡೋಕ್ರೈನಾಲಜಿಸ್ಟ್ ಅಥವಾ ನಿರ್ನಾಳ ಗ್ರಂಥಿ ತಜ್ಞರು ಪ್ರಧಾನವಾಗಿ ಟ್ರೀಟ್ಮೆಂಟ್ ಮಾಡ್ತೇವೆ. ಆಮೇಲೆ ಈ ಥೈರಾಯ್ಡ್ ಸಮಸ್ಯೆ ಬರುವುದಕ್ಕೆ ಪೂರಕವಾದಂತಹ ಅಂಶಗಳು ಏನೇನು, ಅವರ ಒಂದು ಆಹಾರ ಕ್ರಮ ಆಗ್ಬಹುದು, ಜೀವನ ಕ್ರಮ ಆಗ್ಬಹುದು, ಒತ್ತಡಗಳಾಗ್ಬಹುದು, ಇವೆಲ್ಲ ಕಾರಣ ಆಗ್ತವೋ ಅಥವಾ ಬೇರೆ ನಿರ್ದಿಷ್ಟವಾದ ಕಾರಣಗಳಿವೆಯಾ? ಹೆಚ್ಚಿನವರಲ್ಲಿ ಕೆಲವು ತಪ್ಪು ಕಲ್ಪನೆಗಳಿವೆ. ನಮ್ಮ ಆಹಾರ ಪದ್ಧತಿ ಅಥವಾ ಜೀವನ ಕ್ರಮದಿಂದ ಥೈರಾಯ್ಡ್ ಕಾಯಿಲೆ ಬಂದಿರುತ್ತೆ ಅಂತ, ಇದು ತಪ್ಪು ಕಲ್ಪನೆ. ಯಾವುದೇ ತರದ ಜೀವನ ಕ್ರಮದಿಂದ ಥೈರಾಯ್ಡ್ ಕಾಯಿಲೆ ಬರುವುದಿಲ್ಲ. ಆದ್ರೆ ಈಗ ಮಧುಮೇಹ ಇರ್ಬೋದು ಅಥವಾ ರಕ್ತದೊತ್ತಡ ಇರ್ಬೋದು, ಹೃದಯಕ್ಕೆ ಸಂಬಂಧಿ ಕಾಯಿಲೆ ಇರ್ಬೋದು, ಇವೆಲ್ಲ ನಮ್ಮ ಆಹಾರ ಪದ್ಧತಿ ಹಾಗೂ ಜೀವನ ಕ್ರಮಕ್ಕೆ ಸಂಬಂಧಪಟ್ಟಂತಹ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತದೆ. ಆದ್ರೆ ಥೈರಾಯ್ಡ್ ಅಲ್ಲಿ ಇವ್ಯಾವುದೇ ಇರೋದಿಲ್ಲ. ಮತ್ತೆ ಸುಮಾರು ಜನ ನನ್ನನ್ನು ಕೇಳ್ತಾರೆ, ಥೈರಾಯ್ಡ್ ಪೇಷಂಟ್ಸ್ ಇರುವವರು ಕೆಲವು ಆಹಾರಗಳನ್ನು ಸೇವಿಸಬೇಕಾ ಸೇವಿಸಬಾರ್ದ ಅಂತ, ಇವೆಲ್ಲ ತಪ್ಪು ಕಲ್ಪನೆಗಳು. ಹೆಚ್ಚಿನವರು ಕೇಳುವಂತದ್ದು ಕ್ಯಾಬೇಜ್ ತಗೊಳ್ಬಹುದಾ, ಕಾಲಿಫ್ಲವರ್ ತಗೊಳ್ಬಹುದಾ, ಅಥವಾ ಬ್ರೋಕೋಲಿ ಸೋಯಾಬೀನ್ ಎಲ್ಲ ತಗೊಳ್ಬೇಕಾ ತಗೊಳ್ಬಾರದ ಅಂತ. ಸೊ ಥೈರಾಯ್ಡ್ ಕಾಯಿಲೆ ಒಳಪಟ್ಟಿರುವುದು ಎಲ್ಲಾ ತರದ ಆಹಾರಗಳನ್ನು ಸೇವಿಸಬಹುದು, ಯಾವುದೇ ತರದ ಆಹಾರವನ್ನು ನಿಲ್ಲಿಸಬೇಕಾದ ಅವಶ್ಯಕತೆ ಇಲ್ಲ. ಆಮೇಲೆ ಇದಕ್ಕೆ ಪರೀಕ್ಷೆ ಮಾಡಿದ್ಮೇಲೆ ಅದು ಪಾಸಿಟಿವ್ ಅಥವಾ ಆ ನಿರ್ದಿಷ್ಟ ಪ್ರಮಾಣದಲ್ಲಿ ಅದು ಕಡಿಮೆ ಇದೆ ಅಂತ ಗೊತ್ತಾದ್ರೆ ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು? ಹೈಪೋಥೈರಾಯ್ಡಿಸಮ್ ಕಾಮನ್ ಆಗಿ ಕಾಣಿಸಿಕೊಳ್ಳುವಂತಹ ಥೈರಾಯ್ಡಿನ ಕಾಯಿಲೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಥೈರಾಯ್ಡಿನ ಪ್ರಮಾಣವು ತುಂಬಾ ಕಡಿಮೆ ಆಗಿರುತ್ತದೆ. ಸೊ ಈ ಪ್ರಮಾಣವನ್ನು ಮೇಂಟೈನ್ ಮಾಡೋದಿಕ್ಕೆ ಥೈರಾಯ್ಡ್ ಹಾರ್ಮೋನ್ ಅನ್ನು ಕೊಡಬೇಕಾಗ್ತದೆ. ಸೊ ಈ ಥೈರಾಯ್ಡ್ ಹಾರ್ಮೋನ್ ಮಾತ್ರೆಯ ರೂಪದಲ್ಲಿ ಬರುತ್ತದೆ. ಸೊ ಪೇಷಂಟಿನ ತೂಕಕ್ಕೆ ಅನುಗುಣವಾಗಿ ಈ ಮಾತ್ರೆಯ ಡೋಸ್ ಅನ್ನು ಕೂಡ ನಾವು ಡಿಸೈಡ್ ಮಾಡ್ತೇವೆ. ಸೊ ಈ ಥೈರಾಯ್ಡ್ ಹಾರ್ಮೋನಿನ ಮಾತ್ರೆ ತುಂಬಾ ಸೇಫ್, ಸೈಡ್ ಎಫೆಕ್ಟ್ ಅಂತೂ ಏನೂ ಇರೋದಿಲ್ಲ. ಸೊ ಈ ಮಾತ್ರೆಯನ್ನು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕಾಗುತ್ತದೆ. ಒಂದ್ಸಲ ಮಾತ್ರೆ ಶುರು ಮಾಡಿದ ಮೇಲೆ 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಡಾಕ್ಟರ್ ಹತ್ರ ಬಂದು ತೆಗೆದುಕೊಳ್ಳುತ್ತಿರುವ ಮಾತ್ರೆ ಡೋಸ್ ಕರೆಕ್ಟ್ ಇದೆಯಾ ಇಲ್ವೋ, ರಕ್ತ ಪರೀಕ್ಷೆ ವಾಪಸ್ ನಾರ್ಮಲೈಸ್ ಆಗಿದೆಯಲ್ವೋ ಅಂತ ವಾಪಸ್ ಡಾಕ್ಟರ್ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗುತ್ತದೆ. 2 ಅಥವಾ 3 ತಿಂಗಳು ನೋಡಿಕೊಂಡು ಮತ್ತೆ ಪರೀಕ್ಷೆ TSH ಎನ್ನುವ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಮಾತ್ರೆಯ ಡೋಸ್ ಅನ್ನು ಹೆಚ್ಚು ಕಡಿಮೆ ಮಾಡುವಂತದ್ದಾಗಿರುತ್ತದೆ. ಒಂದ್ಸಲ ಮಾತ್ರೆ ಶುರು ಮಾಡಿದ್ಮೇಲೆ ಅವರಿಗೆ ಕಾಣಿಸಿಕೊಂಡ ಎಲ್ಲ ಲಕ್ಷಣಗಳು ನಿಧಾನವಾಗಿ ಕಡಿಮೆಯಾಗಿ ವಾಪಸ್ ಅವರು ಆರೋಗ್ಯ ಸ್ಥಿತಿಗೆ ಬರ್ತಾರೆ. ಒಂದು ಸಾರಿ ಇಂಥ ಒಂದು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೆ 2 ವರ್ಷ ಬಿಟ್ಟು ಅಥವಾ 1-5 ವರ್ಷ ಬಿಟ್ಟು ಮತ್ತೆ ಬರೋದಕ್ಕೆ ಸಾಧ್ಯತೆ ಉಂಟಾ? ಯೂಶ್ವಲಿ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಆಟೋ ಇಮ್ಯೂನ್ ಇದರಿಂದ ಆಗಿದ್ರೆ ಅವರಿಗೆ ಟ್ರೀಟ್ಮೆಂಟ್ ಲಾಂಗ್ ಟರ್ಮ್ ಅಥವಾ ಲೈಫ್ ಲಾಂಗ್ ಬೇಕಾಗಿರುತ್ತೆ, ಮಧ್ಯದಲ್ಲಿ ನಿಲ್ಸುವ ಹಾಗಿರೋದಿಲ್ಲ. ಕೆಲವೊಮ್ಮೆ ಇನ್ಫೆಕ್ಷನ್ ಇಂದ ಥೈರಾಯ್ಡ್ ಸಮಸ್ಯೆ ಇತ್ತು ಅಂದ್ರೆ ಅಥವಾ ಬೇರೆ ಏನಾದ್ರೂ ಕಾರಣದಿಂದ ಥೈರಾಯ್ಡ್ ಪ್ರಾಬ್ಲಮ್ ಬಂತು ಅಂದ್ರೆ ಟೆಂಪರರಿ ಆಗಿ 1-6 ತಿಂಗಳಿಂದ 1 ವರ್ಷ ಮಾತ್ರೆ ತಗೊಂಡು ಮತ್ತೆ ವೈದ್ಯರ ಸಲಹೆ ಮೇರೆಗೆ ಮಾತ್ರೆ ನಿಲ್ಸ್ಬಿಟ್ಟು ಮತ್ತೆ ತಿರ್ಗಾ ಪರೀಕ್ಷೆ ಮಾಡಿಸಿ ನೋಡ್ಬೇಕಾಗುತ್ತದೆ. ಸೊ ಯೂಶ್ವಲಿ ಒಂದ್ಸಲ ಥೈರಾಯ್ಡ್ ಬಂದ್ರೆ ಮತ್ತೆ ಪದೇ ಪದೇ ಥೈರಾಯ್ಡ್ಗೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದು ಅಪರೂಪ. ಯೋಗಾಸನ ಅಥವಾ ವ್ಯಾಯಾಮ ಇಂಥದ್ದಕ್ಕೂ ಈ ಒಂದು ಥೈರಾಯ್ಡ್ ಸಮಸ್ಯೆಗೂ ಏನಾದ್ರು ಸಂಬಂಧ ಉಂಟಾ? ಆರೋಗ್ಯ ಸ್ಥಿತಿ ಏರುಪೇರಾದಾಗ ನಮ್ಮ ಓವರ್ಆಲ್ ಹೆಲ್ತ್ ಅನ್ನು ಮೇಂಟೈನ್ ಮಾಡೋದಿಕ್ಕೆ ಉತ್ತಮವಾದ ಜೀವನ ಪದ್ಧತಿ, ಯೋಗಾಸನ ಇರ್ಬೋದು, ಸೂರ್ಯ ನಮಸ್ಕಾರ ಇರ್ಬೋದು, ಧ್ಯಾನ ಇರ್ಬೋದು, ಅಥವಾ ಉತ್ತಮವಾದ ಆಹಾರ ಪದ್ಧತಿ ಅಳವಡಿಸಿಕೊಂಡ್ರೆ ನಾವು ಕೊಡುವ ಟ್ರೀಟ್ಮೆಂಟ್ಗೂ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ಸೊ ಇವು ಮಾಡೋದ್ರಿಂದ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗ್ತದೆ. ಬಟ್ ಇದೇ ಮೇನ್ ಅಲ್ಲ, ವೈದ್ಯರು ಕೊಡೋ ಟ್ರೀಟ್ಮೆಂಟ್ ಅದನ್ನು ಬಿಡಬಾರದು. ಹೈಪೋಥೈರಾಯ್ಡ್ ಬಗ್ಗೆ ನೀವು ಈಗಾಗಲೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ. ಇದಲ್ಲದೆ ಇನ್ನೊಂದು ವಿಧ ಅಂತಂದ್ರೆ ಹೈಪರ್ ಥೈರಾಯ್ಡಿಸಮ್ ಎನ್ನುವಂತಹದ್ದು, ಇದರ ಬಗ್ಗೆ ಹೇಳಿ, ಏನು ಇದು, ಅದರ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಚಿಕಿತ್ಸೆ ಕೊಡಿಸುವಂತಹದ್ದು? ಹೈಪರ್ ಥೈರಾಯ್ಡಿಸಮ್ ಅಂದ್ರೆ ಓವರ್ ಆಕ್ಟಿವ್ ಥೈರಾಯ್ಡ್ ಕಾಯಿಲೆ ಅಂತ, ಅಂದ್ರೆ ಥೈರಾಯ್ಡ್ ಗ್ರಂಥಿಯಿಂದ ಅಧಿಕವಾಗಿ ಥೈರಾಯ್ಡ್ ಹಾರ್ಮೋನ್ ಬಿಡುಗಡೆ ಆಗ್ತದೆ. ಸೊ ಈ ಕಾಯಿಲೆಗೆ ಒಳಪಟ್ಟಿರುವವರು ತೂಕವನ್ನು ಕಳೆದುಕೊಳ್ಳುವಂಥದ್ದು, ಕೈಯಲ್ಲಿ ಕಾಲಲ್ಲಿ ನಡುಕ ಬರುವಂಥದ್ದು, ಕಣ್ಣುಗಳು ದಪ್ಪಾಗುವಂಥದ್ದು, ಕಾಲಿನಲ್ಲಿರುವ ಚರ್ಮವು ದಪ್ಪಾಗುವಂಥದ್ದು, ವಾಂತಿ ಅಥವಾ ಭೇದಿ ಬರುವಂಥದ್ದು, ಹೃದಯದ ಬಡಿತ ಜಾಸ್ತಿ ಆಗುವಂಥದ್ದು, ತುಂಬಾ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು, ಇವೆಲ್ಲ ಹೈಪರ್ ಥೈರಾಯ್ಡ್ಗೆ ಸಂಬಂಧಪಟ್ಟ ಲಕ್ಷಣಗಳು. ಒಂದ್ಸಲ ಯಾರೇ ಆದರೂ ಯಾವುದೇ ಕಾರಣವಿಲ್ಲದೆ ತೂಕವನ್ನು ಕಳೆದುಕೊಳ್ತಾ ಇದ್ರೆ ಅಥವಾ ಪದೇ ಪದೇ ಜ್ವರ ಬರ್ತಾ ಇದ್ರೆ, ತುಂಬಾ ವೀಕ್ನೆಸ್ ಆಗ್ತಾ ಇದ್ರೆ, ಅತಿಯಾಗಿ ಹಸಿವಿದ್ರೂ ಸಹ ತೂಕ ಕಳೆದುಕೊಳ್ತಾ ಇದ್ದಾರೆ ಅಂದ್ರೆ, ಅವರು ಒಂದ್ಸಲ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ. ಹೈಪರ್ ಥೈರಾಯ್ಡಿಸಮ್ ಇದೆಯಾ ಇಲ್ವಾ ಅಂತ ನೋಡೋದಿಕ್ಕೆ. ನನಗೆ ಪದೇ ಪದೇ ಜ್ವರ ಬರುವಂತಹದ್ದು ಅಂತ ಸಮಸ್ಯೆ ಕೂಡ ಬರಬಹುದು. ಹೌದೌದು, ಯಾವುದೇ ಜ್ವರ ಬಂದ್ರೂ ಅದಕ್ಕೆ ನಿರ್ದಿಷ್ಟವಾದ ಕಾರಣ ಗೊತ್ತಾಗದೇ ಇದ್ರೆ ಒಂದ್ಸಲ ಥೈರಾಯ್ಡ್ಗೆ ಸಂಬಂಧಪಟ್ಟ ಪರೀಕ್ಷೆಗಳು ಮಾಡಿಸಿಕೊಳ್ಳುವುದು ಉತ್ತಮ. ಕೆಲವೊಮ್ಮೆ ಥೈರಾಯ್ಡಿನ ಇನ್ಫೆಕ್ಷನ್ ಆದ್ರೆ ಅವರಿಗೆ ಜ್ವರನೂ ಒಂದು ಲಕ್ಷಣವಾಗಿ ಕಾಣಿಸ್ಕೊಳ್ತದೆ. ಸೊ ಅಂತವರಲ್ಲಿ ಥೈರಾಯ್ಡ್ ರಕ್ತ ಪರೀಕ್ಷೆ ಮಾಡಿಸಿ ನೋಡ್ಕೊಳ್ಳೋದು ಉತ್ತಮ. ಹಾಗೂ ಅದಕ್ಕೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಇದೆ, ಆ ಟ್ರೀಟ್ಮೆಂಟ್ ತಕೊಂಡ್ರೆ ಈ ಲಕ್ಷಣಗಳೆಲ್ಲ ಸರಿ ಆಗ್ತದೆ. ಜನರಲ್ ಪಾಪ್ಯುಲೇಷನ್ ಯಾವಾಗ ಥೈರಾಯ್ಡಿನ ಪರೀಕ್ಷೆ ಮಾಡಿಸ್ಕೊಳ್ಬೇಕು, ಯಾವುದೇ ಕಾಯಿಲೆ ಇಲ್ಲದ್ರೂ ಸಹ ಯಾವೆಲ್ಲ ಕಂಡೀಷನ್ ಅಲ್ಲಿ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೊಳ್ಬೇಕು, ಯಾರಿಗಾದ್ರೂ ಅವರ ಫ್ಯಾಮಿಲಿಯಲ್ಲಿ ಥೈರಾಯ್ಡ್ ತೊಂದರೆ ಇದ್ರೆ, ಅಥವಾ ಯಾರಾದ್ರೂ ನಿಧಾನವಾಗಿ ಕೂದಲು ಉದುರ್ತಾ ಇದ್ರೆ, ಯಾರಿಗಾದ್ರೂ ತುಂಬಾ ಮಧುಮೇಹ ಇದ್ರೆ, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ರೆ, ಖಿನ್ನತೆಗೆ ಒಳಪಟ್ಟವರಿದ್ರೆ, ಅಥವಾ ಪದೇ ಪದೇ ಬಂಜೆತನ ಬರುವವರು, ಇಂಥವರೆಲ್ಲ ಥೈರಾಯ್ಡಿನ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ. ಯಾಕಂದ್ರೆ ಒಂದ್ಸಲ ಥೈರಾಯ್ಡಿನ ಟ್ರೀಟ್ಮೆಂಟ್ ಕೊಟ್ರೆ ಈ ಎಲ್ಲ ಲಕ್ಷಣಗಳು ಸರಿಯಾಗುವ ಸಂಭವ ತುಂಬಾ ಜಾಸ್ತಿ ಇದೆ. ಮತ್ತೆ ನಾರ್ಮಲ್ ಆಗಿ ಯಾವಾಗೆಲ್ಲ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೊಳ್ಳುವಂಥದ್ದು, ಗರ್ಭಿಣಿ ಸ್ತ್ರೀಯರು, ನವಜಾತ ಶಿಶುಗಳಲ್ಲಿ, ಅಥವಾ ಮಕ್ಕಳ ಬೆಳವಣಿಗೆ ಆಗದೇ ಇರುವಂತದ್ದು, ಇಂಥವರೆಲ್ಲ ಯಾವುದೇ ಕಾಯಿಲೆ ಇಲ್ಲದ್ರೂ ಅಥವಾ ಯಾವುದೇ ಲಕ್ಷಣಗಳು ಕಾಣಿಸಿಕೊಳ್ಳದೆ ಇದ್ದರೂ ಕೂಡ ಇಂತಹ ಪಾಪ್ಯುಲೇಷನ್ ಅಥವಾ ಇಂತಹ ಗ್ರೂಪ್ ಅಲ್ಲಿ ಥೈರಾಯ್ಡ್ ಪರೀಕ್ಷೆಯನ್ನು ರುಟೀನ್ ಆಗಿ ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಅವಾಗ್ಲೇ ಹೇಳಿದಾಗೆ ಥೈರಾಯ್ಡ್ ಅಲ್ಲಿ ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್ ಇದೆ. ಇದಲ್ಲದೇನೆ ಕೆಲವರಿಗೆ ಕುತ್ತಿಗೆ ಮುಂಭಾಗದಲ್ಲಿ ಗಂಟುಗಳು ಕಾಣಿಸ್ಕೊಳ್ತದೆ, ಗಾಯಿಟ್ರಲ್ದೆ ಸಣ್ಣ ಗಂಟುಗಳು ಕಾಣಿಸ್ಕೊಳ್ತದೆ. ಸೊ ಈ ಗಂಟುಗಳು ಬಂದ ಮೇಲೆ ಅವರಿಗೆ ತುಂಬಾ ಭಯ ಬರುತ್ತೆ, ಇದು ಏನಾದ್ರೂ ಕ್ಯಾನ್ಸರ್ ಇರ್ಬೋದಾ, ಅಥವಾ ಕೆಲವರಿಗೆ ಗಂಟುಗಳಿಂದ ಅವರ ಮುಖ ಚಹರೆ ಚೇಂಜ್ ಆಗುವಂತದ್ದು, ನೋಡೋದಿಕ್ಕೆ ಸರಿಯಾಗಿ ಕಾಣಿಸ್ಕೊಳ್ಳದೆ ಇರುವಂತ ಅಂತದ್ದು. ಸೊ ಇಂಥವರು ಎಂಡೋಕ್ರೈನಾಲಜಿಸ್ಟ್ ಹತ್ರ ಬಂದು ಥೈರಾಯ್ಡ್ ಅಲ್ಲಿ ಕಾಣಿಸಿಕೊಂಡಿರುವ ಗಂಟುಗಳಿಂದ ಏನಾದ್ರೂ ಜಾಸ್ತಿ ಹಾರ್ಮೋನ್ ಸ್ರವಿಸ್ತಾ ಇದೆಯಲ್ವಾ ಅಂತ ನೋಡೋದಕ್ಕೆ ರಕ್ತ ಪರೀಕ್ಷೆ ಮಾಡ್ತೇವೆ. ಇದಲ್ಲದೇನೆ ಮತ್ತೆ ನೀಡಲ್ ಟೆಸ್ಟ್ ಕೂಡ ಮಾಡಿ ನೋಡ್ತೇವೆ ಏನಾದ್ರೂ ಕ್ಯಾನ್ಸರ್ ನ ಲಕ್ಷಣಗಳು ಇದೆಯಾ ಇಲ್ವಾ ಅಂತ. ಇನ್ ಕೇಸ್ ಕ್ಯಾನ್ಸರ್ ನ ಲಕ್ಷಣಗಳು ಏನೂ ಇಲ್ಲ ಅಂದ್ರೆ, ಮತ್ತೆ ಇದು ಅವರಿಗೆ ಕಾಸ್ಮೆಟಿಕ್ ಸಂಬಂಧಪಟ್ಟಂತೆ ಏನು ಮುಜುಗರ ಅಥವಾ ಏನು ತೊಂದರೆ ಕಾಣಿಸ್ಕೊಳ್ತಿಲ್ಲ ಅಂದ್ರೆ ಈ ಗಂಟನ್ನು ಹಾಗೆಯೇ ಬಿಡಬಹುದು. ವರ್ಷಕ್ಕೊಮ್ಮೆ ವೈದ್ಯರನ್ನು ಭೇಟಿಯಾಗಿ ಈ ಗಂಟಿನ ಸೈಜ್ ಏನಾದ್ರೂ ದೊಡ್ಡದಾಗ್ತಿದೆಯಾ ಇಲ್ವಾ ಅಂತ ನೋಡೋದಿಕ್ಕೆ ವರ್ಷಕ್ಕೊಮ್ಮೆ ನಾವು ಅಲ್ಟ್ರಾಸೌಂಡ್ ಮಾಡ್ಲಿಕ್ಕೂ ಅವರಿಗೆ ಅಡ್ವೈಸ್ ಕೊಡ್ತೇವೆ. ಸ್ವಲ್ಪ ವಿವರವಾಗಿ ಹೇಳಿ, ಗಂಟುಗಳು ಅಂದ್ರೆ ದೇಹದ ಯಾವ ಭಾಗದಲ್ಲಿ ಕೂಡ ಬರಬಹುದು? ಎಷ್ಟೋ ಜನರಿಗೆ ಆ ಮುಖದಲ್ಲಿ ಹೆಚ್ಚಾಗಿ ಇಂಥ ಒಂದು ಗಂಟುಗಳನ್ನ ನೋಡ್ತೀವಿ, ಕೈ ಭಾಗದಲ್ಲಿ, ಕಾಲಿನಲ್ಲಿ, ಎಲ್ಲಿಯೂ ಕೂಡ ಬರಬಹುದು ಅಂತ. ಏನಿದು ಗಂಟುಗಳು, ಇದಕ್ಕೆ ಏನ್ ಕಾರಣ, ಹೇಗೆ ಚಿಕಿತ್ಸೆ ಇದಕ್ಕೆ? ಹೌದು, ದೇಹದ ಎಲ್ಲಾ ಭಾಗದಲ್ಲಿ ಬರುವ ಹಾಗೆ ಥೈರಾಯ್ಡ್ ಗ್ಲ್ಯಾಂಡ್ ಅಲ್ಲೂ ಕೂಡ ಗಂಟುಗಳು ಕಾಣಿಸ್ಕೊಳ್ಬಹುದು. ಈ ಗಂಟು ನಮ್ಮ ಕುತ್ತಿಗೆ ಬಲಭಾಗದಲ್ಲಿ ಕಾಣಿಸ್ಕೊಳ್ಬಹುದು, ಇಲ್ಲ ಕುತ್ತಿಗೆ ಎಡಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲೂ ಸಣ್ಣ ಲಿಂಬೆ ಆಕಾರದಲ್ಲಿರುವ ಕಾಣಿಸ್ಕೊಳ್ಳುವಂತ ಈ ಗಂಟುಗಳು. ಸೊ ಈ ಗಂಟುಗಳು ಆಲ್ಮೋಸ್ಟ್ 90-95% ಅದು ಏನು ಉಪದ್ರ ಕೊಡದೇ ಇರುವಂತದ್ದು, ಬಾಕಿ 5% ಅದು ಕ್ಯಾನ್ಸರ್ ಗೆ ತಿರುಗುವ ಲಕ್ಷಣಗಳಿದೆ. ಸೊ ಈ 5% ಅನ್ನು ಡಿಟೆಕ್ಟ್ ಮಾಡೋದಿಕ್ಕೆ ಈ ಎಂಡೋಕ್ರೈನಾಲಜಿಸ್ಟ್ ಹತ್ರ ಬಂದ್ರೆ ನಾವು ಅದಕ್ಕೆ ಕೆಲವು ಪರೀಕ್ಷೆಗಳು ಒಳಪಡಿಸಿ ಇದು ಕ್ಯಾನ್ಸರ್ ಕಾರಕ ಹೌದು ಅಲ್ವೋ ಅಂತ ನೋಡ್ತೇವೆ. ಸೊ ಇದು ಕ್ಯಾನ್ಸರ್ ಕಾರಕ ಆದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದನ್ನ ಡಿಟೆಕ್ಟ್ ಮಾಡಿ ಆಪರೇಷನ್ ಗೆ ಒಳಪಟ್ಟು ಟೋಟಲ್ ಥೈರಾಯ್ಡ್ ಗ್ರಂಥಿಯನ್ನು ತೆಗೆದು ಇದನ್ನ ಕಂಪ್ಲೀಟ್ ಆಗಿ ಟ್ರೀಟ್ ಮಾಡ್ತೇವೆ. ನೀವು ಹೈಪೋಥೈರಾಯ್ಡಿಸಮ್ ಮತ್ತು ಈ ಹೈಪರ್ ಥೈರಾಯ್ಡಿಸಮ್ ಎರಡರ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ರಿ. ಒಟ್ಟು ಇಂಥ ಒಂದು ಕೇಸ್ಗಳನ್ನ ನೀವು ನೋಡಿದಾಗ ಯಾವ್ದು ಹೆಚ್ಚಾಗಿ ಕಂಡು ಬರ್ತದೆ, ಏನ್ ಕಾರಣ ಇದಕ್ಕೆ? ಹೆಚ್ಚಾಗಿ ಕಾಣಿಸಿಕೊಳ್ಳುವಂತದ್ದು ಹೈಪೋಥೈರಾಯ್ಡಿಸಮ್. 10 ಹೈಪೋಥೈರಾಯ್ಡಿಸಮ್ ಕೇಸ್ಗೆ 1 ಹೈಪರ್ ಥೈರಾಯ್ಡಿಸಮ್ ಕೇಸ್ ಕಾಣಿಸ್ಕೊಳ್ತದೆ. ಆಲ್ಮೋಸ್ಟ್ ನಮ್ಮ ಇಡೀ ಇಂಡಿಯಾದ ಪಾಪ್ಯುಲೇಷನ್ ತಗೊಂಡ್ರೆ 5-10% ಜನಸಂಖ್ಯೆಯಲ್ಲಿ ಹೈಪೋಥೈರಾಯ್ಡಿಸಮ್ ಇರ್ತದೆ. ವೆರಸ್ ಹೈಪರ್ ಥೈರಾಯ್ಡಿಸಮ್ ಶೇಕಡಾ 1%ಗಿಂತಲೂ ಕಡಿಮೆ ಇದೆ. ಇವು ಎರಡಕ್ಕೂ ಟ್ರೀಟ್ಮೆಂಟ್ ಇರುವ ಕಾರಣ ಬೇಗನೆ ಪ್ರಾರಂಭಿಕ ಲಕ್ಷಣಗಳಲ್ಲೇ ಇದನ್ನ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಕೊಡೋದು ತುಂಬಾ ಉತ್ತಮ. ಸರಿಯಾದಂತಹ ಒಂದು ಚಿಕಿತ್ಸೆ ಅಥವಾ ಒಂದು ಔಷಧಿ ತೆಗೆದುಕೊಳ್ಳದೆ ಹೋದ್ರೆ ಅಥವಾ ಅದರಲ್ಲಿ ಏನಾದರೂ ಏರುಪೇರಾದ್ರೆ ಯಾವ ರೀತಿಯ ಕಾಂಪ್ಲಿಕೇಶನ್ಸ್ ಎಲ್ಲ ಬರುವ ಸಾಧ್ಯತೆ ಇದೆ? ಅದೇ ಉದಾಹರಣೆಗೆ ಹೈಪರ್ ಥೈರಾಯ್ಡಿಸಮ್ ಅನ್ನುವ ಕಾಯಿಲೆಯಲ್ಲಿ ಮೇನ್ ಆಗಿ 3 ವಿಧವಾದ ಟ್ರೀಟ್ಮೆಂಟ್ ಇದೆ. ಒಂದು ಮಾತ್ರೆಗಳು ತೆಗೆದುಕೊಳ್ಳುವಂತದ್ದು, ಇನ್ನೊಂದು ರೇಡಿಯೋ ಆಕ್ಟಿವ್ ಅಯೋಡಿನ್ ಥೆರಪಿ ಅಂತ, ಮೂರನೇದು ಗ್ರಂಥಿಯು ತುಂಬಾ ದೊಡ್ಡದಾಗಿದ್ರೆ ಕುತ್ತಿಗೆ ಹಿಂಭಾಗದಲ್ಲಿರುವ ವಾಯ್ಸ್ ಬಾಕ್ಸ್ ಅಥವಾ ಫುಡ್ ಪೈಪ್ ಏನಾದ್ರೂ ಕಂಪ್ರೆಸ್ ಮಾಡ್ತಾ ಇತ್ತು ಅಂದ್ರೆ ಆ ಪರಿಸ್ಥಿತಿಯಲ್ಲಿ ಸರ್ಜರಿ ಮಾಡಬೇಕಾಗ್ತದೆ. ಸೊ ಈ ಕೆಲವು ಈ ಯಾವುದೇ 3 ತರದ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳದೇ ಇದ್ರೆ ನಿಧಾನವಾಗಿ ಲಕ್ಷಣಗಳೆಲ್ಲ ಜಾಸ್ತಿಯಾಗಿ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಇರ್ತದೆ. ಕಾಂಪ್ಲಿಕೇಶನ್ಸ್ ಏನಂದ್ರೆ ಮೇನ್ ಆಗಿ ಹಾರ್ಟಿನ ಮೇಲೆ ಬರುವಂತದ್ದು, ಅವರ ಹಾರ್ಟ್ ಬಡಿತ ಜಾಸ್ತಿ ಆಗುವಂತದ್ದು ಅಥವಾ ಹಾರ್ಟ್ ಫೇಲಿಯರ್ ಆಗುವಂತದ್ದು ಕಾಣಿಸ್ಕೊಳ್ಬಹುದು. ಇದಲ್ಲದೇನೆ ಮೂಳೆಗಳ ಮೇಲೆ ಕಾಣಿಸಿಕೊಳ್ಳುವ ಕಾಂಪ್ಲಿಕೇಶನ್, ನಿಧಾನವಾಗಿ ಮೂಳೆ ಸವೆತ ಆಗುವಂತದ್ದು, ಇವೆಲ್ಲ ಹೈಪರ್ ಥೈರಾಯ್ಡಿಸಮ್ ಪೇಷಂಟ್ಸ್ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳದೇ ಇದ್ದರೆ ಮುಂದಿನ ಹಂತದಲ್ಲಿ ಕಾಣಿಸಿಕೊಳ್ಳುವಂತಹ ಕಾಂಪ್ಲಿಕೇಶನ್ಸ್ ಗಳು. ಒಟ್ಟಿನಲ್ಲಿ ನಮ್ಮ ಕೇಳುಗರಿಗೆ ಈ ಥೈರಾಯ್ಡ್ ಸಮಸ್ಯೆಗಳ ಬಗ್ಗೆ ಏನು ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ? ಥೈರಾಯ್ಡ್ ಕಾಯಿಲೆಯು ಈಗ ತುಂಬಾ ಕಾಮನ್ ಆಗಿ ಕಾಣಿಸಿಕೊಳ್ಳುವಂತದ್ದು. ಒಂದು ಸಲ ಥೈರಾಯ್ಡ್ ಪರೀಕ್ಷೆ ವರ್ಷಕ್ಕೊಮ್ಮೆ ಮಾಡುವುದು ಒಳ್ಳೇದು. ನಿಮ್ಮಲ್ಲಿ ಈ ಕೆಳಗಿನ ಸಿಂಪ್ಟಮ್ಸ್ ಗಳು ಕಾಣಿಸಿಕೊಂಡ್ರೆ, ಮೇನ್ ಆಗಿ ಯಾರಿಗೆ ತೂಕ ಅತಿಯಾಗಿ ಜಾಸ್ತಿ ಆಗಿರುವಂತದ್ದು, ಒಣ ಚರ್ಮ ಕಾಣಿಸಿಕೊಳ್ಳುವಂತದ್ದು, ಸಹಜವಾಗಿ ಹೆಚ್ಚಿದ್ರೆ ಏನು ತೊಂದರೆ ಇಲ್ಲ, ಹಂತ ಹಂತವಾಗಿ ಹೆಚ್ಚುತ್ತಾ ಹೋದ್ರೆ ಇಂತಹ ಸಮಸ್ಯೆ ಬರುತ್ತೆ. ನಿಧಾನವಾಗಿ ಹಂತ ಹಂತವಾಗಿ ತೂಕ ಜಾಸ್ತಿ ಆಗಿರುವಂತದ್ದು, ಕೂದಲು ಉದುರುವಂತದ್ದು, ಒಣ ಚರ್ಮ ಕಾಣಿಸಿಕೊಳ್ಳುವಂತದ್ದು, ಮಲಬದ್ಧತೆ ಇರುವಂತದ್ದು, ಅಥವಾ ತೂಕ ಕಳೆದುಕೊಳ್ಳುವಂತವರು, ಕೈಯಲ್ಲಿ ನಡುಕ ಬರುವಂತವರು, ಇಂಥವರೆಲ್ಲ ಒಂದ್ಸಲ ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ. ಒಂದ್ಸಲ ಥೈರಾಯ್ಡ್ ಕಾಯಿಲೆ ಗೊತ್ತಾದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಇದೆ. ಈ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಈ ಎಲ್ಲ ಲಕ್ಷಣಗಳು ಗುಣಪಡಿಸಬಹುದು. ಬಹಳ ಸಂತೋಷ ಡಾಕ್ಟರ್ ಕಿಶನ್ ದೇಲಂಪಾಡಿಯವರೇ. ಥೈರಾಯ್ಡ್ ಗ್ರಂಥಿಯ ಒಂದು ಸಮಸ್ಯೆಗಳು ಏನೇನು, ಯಾವ ರೀತಿಯ ಒಂದು ರೋಗ ಲಕ್ಷಣಗಳನ್ನ ತೋರಿಸ್ತದೆ, ಮತ್ತೆ ಯಾವ ರೀತಿಯ ಒಂದು ಪರೀಕ್ಷೆಯನ್ನ ಮಾಡಿಸಿಕೊಳ್ಬೇಕು ಮತ್ತು ಚಿಕಿತ್ಸೆಯನ್ನ ಯಾವ ರೀತಿ ಪಡ್ಕೊಳ್ಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಥೈರಾಯ್ಡ್ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯವಾಗಿ ಡಾಕ್ಟರ್ ಕಿಶನ್ ದೇಲಂಪಾಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿ ಮಾಹಿತಿ. ಕರ್ನಾಟಕ ರಾಜ್ಯದ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮೀಣ, ಮಂಡ್ಯ, ಮೈಸೂರು ಜಿಲ್ಲೆಯಲ್ಲಿ ಚೆಂಡು ಹೂವನ್ನು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಈ ಹೂವಿನ ಆಕರ್ಷಕ ಬಣ್ಣಗಳು, ಆಕಾರ, ಗಾತ್ರ ಮತ್ತು ಉತ್ತಮ ಗುಣಮಟ್ಟದಿಂದಾಗಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಹೂವನ್ನು ಹಾರ ತಯಾರಿಸಲು, ದೇವರ ಪೂಜೆಗೆ ಹಾಗೂ ಸಮಾರಂಭಗಳಲ್ಲಿ ವೇದಿಕೆಯ ಅಲಂಕಾರಕ್ಕೆ ಬಳಸಲಾಗುತ್ತೆ. ಈ ಹೂವಿಗೆ ದಸರಾ, ದೀಪಾವಳಿ ಹಬ್ಬಗಳ ಸಂದರ್ಭದಲ್ಲಿ ವಿಶೇಷ ಬೇಡಿಕೆ ಇರುತ್ತೆ. ಚೆಂಡು ಹೂವನ್ನು ಬೇರೆ ಬೇರೆ ಮಣ್ಣುಗಳಲ್ಲಿ ಚೆನ್ನಾಗಿ ಬೆಳೆಯಬಹುದು. ಫಲವತ್ತಾದ, ಚೆನ್ನಾಗಿ ನೀರು ಬಸಿದು ಹೋಗುವ ಗೋಡು ಮಣ್ಣು ಈ ಬೆಳೆಗೆ ಸೂಕ್ತ. ಮಣ್ಣಿನ ರಸಸಾರ 6-7.5 ಇರುವುದು ಉತ್ತಮ. ಒಂದು ವೇಳೆ ಮಣ್ಣಿನ ರಸಸಾರ ಅತ್ಯಂತ ಕಡಿಮೆ ಇದ್ದಲ್ಲಿ 200 kg ಸುಣ್ಣವನ್ನ 15 ದಿನಗಳ ಮುಂಚಿತವಾಗಿ ಮಣ್ಣಿಗೆ ಸೇರಿಸಿ ರಸಗೊಬ್ಬರಗಳನ್ನ ಒದಗಿಸಿದ್ದಲ್ಲಿ ಈ ಚೆಂಡು ಹೂವನ್ನು ಚೆನ್ನಾಗಿ ಬೆಳೆಯಬಹುದು. ಈ ಚೆಂಡು ಹೂವು ವರ್ಷವಿಡೀ ಬೆಳೆಯಬಹುದಾದರೂ ಮೇ ಜೂನ್ ತಿಂಗಳಲ್ಲಿ ನಾಟಿ ಮಾಡಲು ಸೂಕ್ತ, ಏಕೆಂದರೆ ಈ ಋತುವಿನಲ್ಲಿ ಇಳುವರಿ ಅಧಿಕವಾಗಿರುತ್ತೆ. ಈ ಚೆಂಡು ಹೂವಿನಲ್ಲಿ ಆಫ್ರಿಕನ್ ಹಳದಿ, ಜೈಂಟ್ ಡಬಲ್ ಮತ್ತು ಆರೆಂಜ್ ಎನ್ನುವ 3 ಪ್ರಮುಖ ತಳಿಗಳಿವೆ. ಇದರಲ್ಲಿ ಆಫ್ರಿಕನ್ ಹಳದಿ ಎನ್ನುವ ತಳಿಯು ಬಹಳ ಎತ್ತರವಾಗಿ ಬೆಳೆಯುತ್ತದೆ ಮತ್ತು ಹೂವಿನ ಗಾತ್ರವೂ ಕೂಡ ದೊಡ್ಡದಾಗಿರುತ್ತೆ. ಇನ್ನು ಫ್ರೆಂಚ್ ಚೆಂಡು ಹೂವು, ಈ ತಳಿಗಳು ಗಿಡ್ಡವಾಗಿರುತ್ತವೆ ಮತ್ತು ಸಣ್ಣ ಗಾತ್ರದ ಹೂವುಗಳನ್ನು ಬಿಡುತ್ತವೆ. ನಂತರ ಅರ್ಕ ಬಂಗಾರ, ಅರ್ಕ 2 ಮತ್ತು ಅರ್ಕ ಅಗ್ನಿ ಈ ತಳಿಯ ಚೆಂಡು ಹೂವು ಹಳದಿ ಮತ್ತು ಕಿತ್ತಳೆ ಬಣ್ಣವನ್ನ ಹೊಂದಿರುತ್ತೆ. ಗಿಡಗಳನ್ನು ನಾಟಿ ಮಾಡಿದ 40-45 ದಿನಗಳ ನಂತರ ಹೂ ಬಿಡಲು ಪ್ರಾರಂಭವಾಗಿ 60 ದಿನಗಳವರೆಗೂ ಹೂವನ್ನು ಕೊಡ್ತಾ ಇರುತ್ತೆ. ಹೂವುಗಳು ದೊಡ್ಡ ಗಾತ್ರದಲ್ಲಿರುತ್ತೆ. ಇಳುವರಿ ಸಾಮರ್ಥ್ಯ ಎಕರೆಗೆ 8-10 ಟನ್ ಪಡಿಬಹುದು. ಈ ಚೆಂಡು ಹೂವನ್ನ ಬೀಜದಿಂದ ಮತ್ತು ಸಸ್ಯಕ ಪ್ರಸರಣದಿಂದ ಸಸ್ಯಾಭಿವೃದ್ಧಿಯನ್ನ ಮಾಡಬಹುದು. 1 ಹೆಕ್ಟೇರ್ಗೆ 250 g ಬೀಜ ಬೇಕಾಗುತ್ತೆ. 1 ಹೆಕ್ಟೇರ್ ಕ್ಷೇತ್ರಕ್ಕೆ ಬೇಕಾಗುವ ಸಸಿಗಳನ್ನ ತಯಾರಿಸಲು 6 ಮೀಟರ್ ಉದ್ದ, 1.2 ಮೀಟರ್ ಅಗಲ ಹಾಗೂ 10 cm ಎತ್ತರವಿರುವಂತಹ 4 ಏರು ಸಸಿ ಮಡಿಗಳನ್ನ ಸಿದ್ಧಗೊಳಿಸಿಕೊಳ್ಬೇಕು. ಪ್ರತಿ ಮಡಿಗೆ 30 kg ಕೊಟ್ಟಿಗೆ ಗೊಬ್ಬರ, 0.5 kg ರಾಸಾಯನಿಕ ಗೊಬ್ಬರವನ್ನ ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಬೀಜಗಳನ್ನ 7.5 cm ಅಂತರದಲ್ಲಿ ತೆಳುವಾಗಿ ಸಾಲುಗಳಲ್ಲಿ ಬಿತ್ತನೆಯನ್ನ ಮಾಡಬೇಕು. ಅವುಗಳ ಮೇಲೆ ತೆಳುವಾಗಿ ಕೊಟ್ಟಿಗೆ ಗೊಬ್ಬರವನ್ನ ಹರಡಬೇಕು ಮತ್ತು ನೀರನ್ನು ರೋಸ್ ಹೆಡ್ ಕ್ಯಾನ್ ನಿಂದ ಸಿಂಪಡಿಸಬೇಕು. ಬಿತ್ತಿದ 3-4 ವಾರಗಳಲ್ಲಿ ಸಸಿಗಳು ನಾಟಿಗೆ ಸಿದ್ಧವಾಗುತ್ತವೆ. ಚೆಂಡು ಹೂವಿನ ಗಿಡವನ್ನು ನಾಟಿ ಮಾಡಿದ 2.5 ತಿಂಗಳಲ್ಲಿ ಹೂ ಬಿಡಲು ಪ್ರಾರಂಭವಾಗುತ್ತೆ. 2-3 ತಿಂಗಳವರೆಗೂ ಇದು ಮುಂದುವರಿಯುತ್ತೆ. ಹೂವನ್ನ ತಂಪಾದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ಅಥವಾ ಸಾಯಂಕಾಲದ ಹೊತ್ತಿನಲ್ಲಿ ಬಿಡಿಸೋದು ಒಳ್ಳೆಯದು. ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ನಮಗೆ ಅತ್ಯಧಿಕ ಹೂವುಗಳು ದೊರೆಯುತ್ತವೆ. ಕೊಯ್ಲು ಮಾಡುವಾಗ ಹೂವುಗಳ ಜೊತೆ ಸ್ವಲ್ಪ ದೇಟು ಇರುವಂತೆ ನೋಡಿಕೊಳ್ಬೇಕು. ಪ್ರತಿ ಹೆಕ್ಟೇರಿಗೆ 8,000-10,000 kg ಹೂಗಳ ಇಳುವರಿ ನಮಗೆ ದೊರೆಯುತ್ತೆ. ಈ ಚೆಂಡು ಹೂವಿನ ಬೆಳೆಗೆ ಜಿಗಿ ಹುಳು, ಹೂ ಮತ್ತು ಮೊಗ್ಗು ಕೊರಕ ಮುಂತಾದ ಕೀಟಗಳು ಬಾಧಿಸುತ್ತವೆ. ಇದಕ್ಕಾಗಿ ಮೊನೋಕ್ರೋಟೋಪಾಸ್ 36SL ಈ ದ್ರಾವಣವನ್ನು ಪ್ರತಿ ಲೀಟರ್ ನೀರಿನಲ್ಲಿ 1.5 ml ಬೆರೆಸಿ ಗಿಡಗಳಿಗೆ ಸಿಂಪಡಿಸಬೇಕು. ಅಂದರೆ 1 ಎಕರೆಗೆ 375 ml ಬಳಸಬೇಕು. ಅಥವಾ ಕ್ವಿನಾಲ್ಫಾಸ್ 25EC ಪ್ರತಿ ಲೀಟರ್ ನೀರಿನಲ್ಲಿ 2 ml ಬೆರೆಸಿ ಸಿಂಪಡಿಸಬೇಕು. ಇನ್ನು ಚೆಂಡು ಹೂವಿಗೆ ಸಸ್ಯ ಹೇನು ಎನ್ನುವಂತಹ ಒಂದು ಕೀಟ ಹಾನಿಯನ್ನ ಮಾಡುತ್ತೆ. ಇವು ಕಂದು ಬಣ್ಣದ ಹೇನುಗಳು ಎಲೆಗಳ ತಳಭಾಗದಿಂದ ಮತ್ತು ಎಳೆಯ ರೆಂಬೆಗಳಿಂದ ರಸವನ್ನ ಹೀರುತ್ತವೆ. ಇದರಿಂದಾಗಿ ಎಲೆಗಳು ಹಳದಿಯಾಗಿ ನಂತರ ಉದುರಿ ಹೋಗುತ್ತೆ. ಗಿಡದ ಬೆಳವಣಿಗೆಯು ಸರಿಯಾಗಿ ಆಗಲ್ಲ. ಇದನ್ನು ನಿರ್ವಹಿಸುವುದಕ್ಕೆ 1 ಲೀಟರ್ ನೀರಿನಲ್ಲಿ 1 ml ಡೈಕ್ಲೋರೋವಾಸ್ 76EC ಇದನ್ನು ಬೆರೆಸಿ ಸಿಂಪಡಿಸಬೇಕು. ಇನ್ನು ಥ್ರಿಪ್ಸ್ ಕೀಟದ ನಿರ್ವಹಣೆಗೂ ಸಹ ಇದೇ ಕ್ರಮವನ್ನ ಅನುಸರಿಸಬೇಕು. ಚೆಂಡು ಹೂವಿಗೆ ಬುಡ ಕೊಳೆಯುವ ರೋಗ ಕಂಡು ಬಂದರೆ ಆ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ಕೆಂಪು ಕಂದು ಕೊನೆಗೆ ಕಪ್ಪು ಬಣ್ಣಕ್ಕೆ ತಿರುಗಿ ಗಿಡ ಸಾಯುತ್ತದೆ. ಈ ಕೊಳೆ ರೋಗದ ನಿರ್ವಹಣೆಗೆ 1 g ಕಾರ್ಬನ್ ಡೈಜಿಮ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಭೂಮಿಗೆ ಹಾಕಬೇಕು. ಇನ್ನು ಚೆಂಡು ಹೂವಿಗೆ ಎಲೆ ಮುರುಟು ರೋಗ, ಎಲೆ ಚುಕ್ಕೆ ರೋಗ, ಸೆಪ್ಟೋರಿಯಾ ಎಲೆ ಚುಕ್ಕೆ ರೋಗ ಮುಂತಾದ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗದ ನಿರ್ವಹಣೆಗೆ 2 g ಮೆಂಕೋಜೆಪ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬಹುದು. ಚೆಂಡು ಹೂವು ಬೇಸಾಯವು ರೈತರಿಗೆ ಹೆಚ್ಚು ಲಾಭವನ್ನ ತರುವ ಹೂವಿನ ಬೆಳೆ. ಸೂಕ್ತ ರೀತಿಯಲ್ಲಿ ತೋಟದ ನಿರ್ವಹಣೆ ಮಾಡುವುದರಿಂದ ರೈತರು ಅಧಿಕ ಲಾಭವನ್ನ ಪಡೆಯಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಬ ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಲಕ್ಷ್ಮೀಬಾಯಿ ಎನ್ ಕಾಳೆ ಹಾಗೂ ಸಂಘದಿಂದ ಸಂಪ್ರದಾಯದ ಪದಗಳು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ತಂಗಿ ನಾಡನು ಬಾರ ಜಂಗಮರ ಲಿಂಗದ ನಿನಿದಾಟ, ತಂಗಿ ನಾಡನು ಬಾರ ಜಂಗಮರ ಲಿಂಗದ ನಿನಿದಾಟ. ಮಂಗಳ ದಿನದಲ್ಲಿ ಮೂರು ಕನ್ನಯ್ಯ ನಮ್ಮ ದೇವಿಯ ಸಂಗ್ರಾಮ, ಮಂಗಳ ದಿನದಲ್ಲಿ ಮೂರು ಕನ್ನಯ್ಯ ನಮ್ಮ ದೇವಿಯ ಸಂಗ್ರಾಮ, ಮಂಗಳ ದಿನದಲ್ಲಿ ಮೂರು ಕನ್ನಯ್ಯ ನಮ್ಮ ದೇವಿಯ ಸಂಗ್ರಾಮ, ಮಂಗಳ ದಿನದಲ್ಲಿ ಮೂರು ಕನ್ನಯ್ಯ ನಮ್ಮ ದೇವಿಯ ಸಂಗ್ರಾಮ. ಬಂದ ಬೀಗರನ ಕರೆಸಿ ಬದಲಿ ಸೀಮಾನಿಂಗನ ಗುಡಿಗೆ ಇಳಿಸೇ, ಬಂದ ಬೀಗರನ ಕರೆಸಿ ಬದಲಿ ಸೀಮಾನಿಂಗನ ಗುಡಿಗೆ ಇಳಿಸೇ. ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಹಣ್ಣ ಉಲಪ್ಪಿಯ ಕೊಡುವತ್ತಿರಲೇ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಹಣ್ಣ ಉಲಪ್ಪಿಯ ಕೊಡುವತ್ತಿರಲೇ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಹಣ್ಣ ಉಲಪ್ಪಿಯ ಕೊಡುವತ್ತಿರಲೇ, ನೆನೆಯಕ್ಕೆ ನೆನೆಗಳಲ್ಲಿ ಗನಿಯ ಬಾಳಿ ಹಣ್ಣ ಉಲಪ್ಪಿಯ ಕೊಡುವತ್ತಿರಲೇ. ಸುಂದರ ನಗಂಬ ನಮ ಸಿಂಹ ಎಂಬ ಕಳಸ ತುಂಬೆ, ಸುಂದರ ನಗಂಬ ನಮ ಸಿಂಹ ಎಂಬತ್ತ ಕಳಸ ತುಂಬೆ. ಅಂದು ವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೊಂದೈರಾಣಿಯೇ, ಅಂದು ವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೊಂದೈರಾಣಿಯೇ, ಅಂದು ವಾರದಾಗ ಬಂದ ಮುತ್ತೈದ್ಯಾರೆ ಇಳುವರೊಂದೈರಾಣಿಯೇ, ಬಂದ ಮುತ್ತೈದರೆ ಬಳುವರೆಂದೈ ರಾಣಿಯೇ. ಪರಹನಗಂಬ ನಮ ಸಿಂಹ ಎಪ್ಪತ್ತ ಕಳಸ ತುಂಬೆ, ಪರಹನಗಂಬ ನಮ ಸಿಂಹ ಎಪ್ಪತ್ತ ಕಳಸ ತುಂಬೆ. ಚಪ್ಪುರದಾಗ ಒಕ್ಕ ಮುತ್ತೈದರೆ ಒಯ್ಯರೊಂದೈ ರಾಣಿಯೇ, ಚಪ್ಪುರದಾಗ ಒಕ್ಕ ಮುತ್ತೈದರೆ ಒಯ್ಯರೊಂದೈ ರಾಣಿಯೇ, ಚಪ್ಪುರದಾಗ ಒಕ್ಕ ಮುತ್ತೈದರೆ ಒಯ್ಯರೊಂದೈ ರಾಣಿಯೇ, ಚಪ್ಪುರದಾಗ ಒಕ್ಕ ಮುತ್ತೈದರೆ ಒಯ್ಯರೊಂದೈ ರಾಣಿಯೇ. ಅರಸಿನ ಹತ್ರತಿರಲಿ ನಮ್ಮ ಅರಸಾಗ ಅರಸರ ಮೈ ಹೊರಸತಿರಲಿ, ಅರಸಿನ ಹತ್ರತಿರಲಿ ನಮ್ಮ ಅರಸಾಗ ಅರಸರ ಮೈ ಹೊರಸತಿರಲಿ, ಅರಸುವರ ಮಗನ ದೀವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲಿ, ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲಿ, ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲಿ, ಅರಸುವರ ಮಗನ ದೇವಿಗೆ ಬೆಳಕಿಲಿ ಬಾಸಿಂಗ ಕಟ್ಟತಿರಲಿ. ಗಂಧವಾಹಕತಿರಲಿ ನಮ ಗೌರಿಗೆ ಗಮನರಮಯ ಹೊರಸತಿರಲಿ, ಗಂಧವಾಹಕತಿರಲಿ ನಮ ಗೌರಿಗೆ ಗಮನರಮಯ ಹೊರಸತಿರಲಿ. ದೊಡ್ಡರ ನಿ ಮಗಳ ದೇವಿಗೆ ಬೆಳಕಿಲಿ ದಂಡಿಗೆ ಕಟ್ಟತಿರುನೆ ದೊಡ್ಡರ ನಿ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ ದೊಡ್ಡರ ನಿ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ ದೊಡ್ಡರ ನಿ ಮಗಳ ದೇವಿಗೆ ಬೆಳಕಿಲಿ ದಂಡಿಯ ಕಟ್ಟತಿರಲೆ ಆತನ ಮದವಿ ಎಂದ ನಮ್ಮ ಸಿಂಹ ಜಾತೂರಿ ನರಳಿದ್ದಾರೆ ಆತನ ಮದವಿ ಎಂದ ನಮ್ಮ ಸಿಂಹ ಜಾತೂರಿ ನರಳಿದ್ದಾರೆ ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ ಆತ ಪರಮೇಶ್ವರ ಮದವಿಯಾಗ ತಾನ ಪಾತಾಳ ಗಂಗಾ ಇಳದ ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ ಬಂದ ಬೀಗರನ ಕರೆಸಿ ಬದಲಿಸಿ ಮಾನಿಂಗನ ಗುಡಿಗೆ ಇಳಿಸಿ ನೆನೆಯಕ್ಕಿ ನೆನೆಗಡಲಿ ಗನಿಯ ಬಾಳಿ ಅನ್ನ ಉಲಪಿಯ ಕೊಡುವತ್ತಿರಲೆ ನೆನೆಯಕ್ಕಿ ನೆನೆಗಡಲಿ ಗನಿಯ ಬಾಳಿ ಅನ್ನ ಉಲಪಿಯ ಕೊಡುವತ್ತಿರಲೆ ದಶರಥ ರಾಜನ ಸೊಸಿಯ ಜನನಿ ಜಾನಕಿ ಬಾರೆ ದಶರಥ ರಾಜರ ಸೊಸಿಯ ಜನನಿ ಜಾನಕಿ ಬಾರೆ ಜನನಿ ಜಾನಕಿ ಬಾರೆ ಮಡದಿ ಮಹಾಲಕ್ಷ್ಮಿ ಬಾರೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಮಂಡಲ ದಾಟೆ ಹೊರಗೆ ಕಬಂದಿದೆ ಇದ ಮಂಡಲ ದಾಟೆ ಹೊರಗೆ ಕಬಂದಿದೆ ಹೊರಗೆ ಕಬಂದಿದೆ ಏಳ ಮಂಡಲ ದಾಟೆ ಹೊರಗೆ ಕಬಂದಿದೆ ಕೆಟ್ಟರವಣ ನಿನ್ನ ಮೂಟಿ ವೈದಾನಲ್ಲ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಹೀನ ಕುಲದ ಪ್ರಾಣಿ ಎಲ್ಲಿಂದ ಬಂದಿತ ಹೀನ ಕುಲದ ಪ್ರಾಣಿ ಎಲ್ಲಿಂದ ಬಂದಿತ ಪ್ರಾಣಿ ಮೋಹಕ ಮೆಚ್ಚಿ ಕಷ್ಟಕ್ಕೆ ಗುರಿಯಾದೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಚಂದ್ರ ಅವರಿಂದ ಲಕ್ಷ್ಮಣ್ಣ ಮುಂದೆ ಮುಂದ ರಾಮಚಂದ್ರ ಅವರಿಂದ ಲಕ್ಷ್ಮಣ್ಣ ಪ್ರಾಣಿಯ ಉಡಕುತಾಡ ಸಂಚಾರ ಕೋಗೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಬಿಟ್ಟಗಲಿದೆ ಬಂಟಲೆಂಕಿಯ ಹನುಮ ಸಮುದ್ರ ಕಸೇತವೆ ಕಟ್ಟೆ ಬಂಟಲೆಂಕಿಯ ಹನುಮ ಸಮುದ್ರ ಕಸೇತವೆ ಕಟ್ಟೆ ಕೆಟ್ಟರಾಣನ ಪಟ್ನ ಸೂಟ ಬೂದಿಯ ಮಾಡೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಎನ್ನ ಮಹಾದರಾಣಿ ಎನ್ನ ಬಿಟ್ಟಗಲಿದೆ ಬಂಟಲೆಂಕ ಕಿಯ ಹನುಮ ಸಮುದ್ರ ಕಸೇತೆ ಕಟ್ಟೆ ಬಂಟಲೆಂಕಿಯ ಹನುಮ ಸಮುದ್ರ ಕಸೇತೆ ಕಟ್ಟೆ ಕೆಟ್ಟರವನ ಪಟ್ನ ಸೂಟ ಬುದಿಯ ಮಾಡೆ ಎನ್ನ ಮಹಾದರಾಣಿ ಎನ್ನ ಮಹಾದರಾಣಿ ಎನ್ನ ಬಿಟಗಲಿದೆ ಒಂದ ಬನದೊಳ ಗುಟ್ಟಿ ಚಂದ ಲೋದೆ ಒಂದ ಬನದೊಳ ಗುಟ್ಟಿ ಚಂದ ಅದಿ ಕೊಳಲೋದೆ ನಂದಾದಿ ಗೋಪಾಲ ಕೃಷ್ಣ ಪತಿನಾಗಬೇಕೆಂದು ಎತ್ತಿದಳ ಋತಿಗೆ ಶ್ರೀ ಸತ್ಯ ಮಾ ಬೆಳಗಿದಳ ಋತಿಗೆ ಶ್ರೀ ಸತ್ಯ ಬಾಬಾ ಬೆಳಗಿದಳ ಋತಿಗೆ ನಂದಾದಿ ಗೋಪಾಲ ಕೃಷ್ಣ ಪತಿನಾಗಬೇಕೆಂದು ಎತ್ತಿದಳ ಋತಿಗೆ ಶ್ರೀ ಸತ್ಯ ಬಾಬಾ ಬೆಳಗಿದಳ ಋತಿಗೆ ಶ್ರೀ ಸತ್ಯ ಬಾಬಾ ಬೆಳಗಿದಳ ಋತಿಗೆ ಎರಡ ಬನದಳ ಹುಟ್ಟಿ ಗರುಡ ಪಕ್ಷಿಯ ಕೊಂದ ಎರಡ ಬನದಳ ಹುಟ್ಟಿ ಗರುಡ ಪಕ್ಷಿಯ ಕೊಂದ ಗರುಡಾರಿ ಗೋಪಾಲ ಕೃಷ್ಣ ಪತಿನಾಗಬೇಕೆಂದು ಎತ್ತಿದಳ ಋತಿಗೆ ಶ್ರೀ ಸತ್ಯ ಬಾಬಾ ಬೆಳಗಿದಳ.